ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15. ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಸಹಜ ಕೃಷಿಯಲ್ಲಿ ತೊಡಗಿರುವ ಮಳವಳ್ಳಿಯ ಎಂವಿ ಕೃಷ್ಣ ಹಾಗೂ ಕಿರಣ ದಂಪತಿಯೊಂದಿಗಿನ ಸಂವಾದದ ಮುಂದುವರೆದ ಭಾಗವನ್ನು ಈಗ ಆಲಿಸುವಿರಿ. ಕೃಷ್ಣ ಅವರೇ, ನೀವು ಹಕ್ಕಿ ಪ್ರೀತಿನೂ ಜಾಸ್ತಿ ಇಟ್ಕೊಂಡಂಥವ್ರು, ಹೆಚ್ಚು ಹಕ್ಕಿಯ ಫೋಟೋಗಳನ್ನ ತೆಗಿತಾ ಇರ್ತೀರಿ ಮತ್ತು ಹಕ್ಕಿ ಜೊತೆಗೆ ಹೆಚ್ಚು ಸಂಪರ್ಕ ಇಟ್ಕೊಂಡಿರೋದು, ಈ ಕೃಷಿಗೂ ಮತ್ತು ಹಕ್ಕಿಗೂ ಇರುವಂಥ ಸಂಬಂಧ ಸಂಪರ್ಕ ಹೇಗೆ? ಯಾಕೆಂದರೆ ನಾವು ಗಮನಿಸ್ತಾ ಇರ್ತೀವಿ ಕೆಲವು ತೋಟಗಳಲ್ಲಿ ಅಥವಾ ಕೆಲವು ಗದ್ದೆಗಳಲ್ಲಿ ಹಕ್ಕಿ ಬರಬಾರ್ದು ಅಂತ ಪಟಗಳನ್ನ ಕಟ್ಟಿರ್ತಾರೆ ಹಕ್ಕಿ ಓಡಿಸೋದಕ್ಕೆ, ಅಥವಾ ಕವಣೆ ಕಲ್ಲುಗಳನ್ನ ಇಟ್ಕೊಂಡಿರ್ತಾರೆ ಹಕ್ಕಿ ಬಂದು ಕಾಳತೆನತ್ತೆ ಅಂತೇಳಿ. ಬಹುಶಃ ನನಗೆ ಗೊತ್ತಿರೋ ಹಾಗೆ ಹೆಚ್ಚು ಪಾಲಿನೇಷನ್ ಮಾಡುವಂತದ್ದು, ಪರಾಗಸ್ಪರ್ಶ ಮಾಡುವಂತದ್ದು ಹಕ್ಕಿಗಳಿಂದನೂ ಕೂಡ ಆಗುತ್ತೆ, ಕೀಟಗಳಿಂದ ಎಷ್ಟು ಆಗುತ್ತೋ ಹಾಗೆ ಆಗುತ್ತೆ. ಹೇಗೆ ನೀವು ಅದನ್ನ ಕಂಡುಕೊಂಡ್ರಿ? ಈಗ ನಾವು ಚಿಕ್ಕವರು ಇದ್ದಾಗಲೇ ನನಗೊಂದು ಅನುಭವ ಆಗಿತ್ತು. ನಾವೆಲ್ಲ ಕಡಲೆಕಾಯಿ ಬೆಳೀತಿದ್ದೋ ಒಂದು ಬೆಳೆನ, ಆವಾಗ ಕಡಲೆಕಾಯಿ ತಿನ್ನೋಕೆ ಕಾಗೆ ಬರ್ತವೆ ಅಂತ ಹೇಳಿ ಕಾಗೆಗಳನ್ನ ಒಡೆದು ಕಟ್ಬಿಡ್ತಿದ್ರು. ಆಗ ಕಡಲೆಕಾಯಿ ತಿನ್ಲಿಕ್ಕೆ ಬರ್ತವೆ ಅವು ಅಂತ, ಕಾಗೆಗಳಿಂದ ಆಯ್ತದೆ ಅಂತೇಳಿ ಕಾಗೆ ಹೊಡೆದು ಕಟ್ಟಿದ ಮೇಲೆ ನಾವು ಆ ಕಡೆ ಹೋಯ್ತಿಲ್ಲ. ಆದ್ರೂ ಕಡಲೆಕಾಯಿ ಯಾರೋ ಕಿತ್ಕೆ ತಿನ್ನೋರು, ಅದನ್ನ ನೋಡಿದ್ರೆ ಮನುಷ್ಯ ತಿಂತಿದ್ದವರು. ಕಾಗೆಗಳು ಎಲ್ಲೋ ಸ್ವಲ್ಪ ತಿಂತಿದ್ದು, ಅದ್ರ ಹೊಟ್ಟೆಪಾಡು ತುಂಬಿಸ್ಕೋಯ್ತಿದ್ದು. ಈಗ ನಾವು ಕಾಗೆ ಕಟ್ಟಿದೀವಿ, ಇನ್ನೇನು ಕಿತ್ತೋಗಿಲ್ಲ ಅಂದ ಮನೇಲಿ ನೆಮ್ಮದಿ ಮಲಿ ಕಟ್ಟಿದ ತಕ್ಷಣ ಮನುಷ್ಯ ಕಿತ್ಕೆ ಕಿತ್ಕೆ ತಿಂತಿದ್ದು. ಅಂದ್ರೆ ಇಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನನಗೆ ಬಾಲ್ಯದಲ್ಲಿ ಅನಿಸಿತ್ತು. ಪಕ್ಷಿಗಳು ಯಾವತ್ತೂ ಪಕ್ಷಿಗಳೇ ಅಲ್ಲ, ಇಡೀ ಭೂಮಿಯ ಮೇಲೆ ಇರತಕ್ಕಂತ ಪ್ರತಿಯೊಂದು ಜೀವಿಯು ಕೂಡ ಮನುಷ್ಯನಿಗೆ ಸಹಾಯ ಮಾಡ್ತಾ ಇದೆ ಹೊರತು ಮನುಷ್ಯ ಯಾವುದಕ್ಕೂ ಸಹಾಯ ಮಾಡೋದಿಲ್ಲ. ಇವರು ಅವರೆಲ್ಲ ಕಿತ್ಕೆ ತಿನ್ನೋಕೆ ಇರೋದು ಇರೋದು. ಈಗ ಪಕ್ಷಿಗಳು, ನಾನು ಅದೇ ಹಿಂದೆ ಆಗಲೇ ಹೇಳಿದೆ, ಪಕ್ಷಿಗಳಿರುವವರೆಗೆ ಮನುಷ್ಯನ ಜೀವನ ಮಾತ್ರ ಅಂತ. ಪಕ್ಷಿಗಳು ಮುಗಿದ ದಿವಸ ಮನುಷ್ಯನ ಜೀವನ ಮುಕ್ತಾಯ. ಪಕ್ಷಿಗಳು ಬರೀ ಪಾಲಿನೇಷನ್ ಮಾತ್ರ ಮಾಡಲ್ಲ, ಬೀಜಗಳನ್ನ ಪ್ರಸರಣ ಮಾಡ್ತವೆ. ನಾನು ಧಾರವಾಡಕ್ಕೆ ಒಂದ್ಸರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಮ್ಮ ಹಿರೇಮಠದ ಒಂದು ಕಾರ್ಯಕ್ರಮ. ಆವಾಗ ಅಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವ್ರದ್ದು ಒಂದು ಜಮೀನು ಮಾಡಿದ್ದಾರೆ ಅವರು, ಅಲ್ಲಿಗೆ ಹೋಗಿದ್ದೆ ನಾನು. ಅವರು ನೈಸರ್ಗಿಕವಾಗಿ ಮಾಡಿದ್ದೆ, ನಮ್ಮ ಥರನೇ ಬೇಸಾಯ ಮಾಡಿದ್ದಾರೆ. ಧಾರವಾಡದ ಸುತ್ತಮುತ್ತ ಅವ್ರ ಜಮೀನು ಬಿಟ್ಟರೆ ಸುತ್ತಮುತ್ತ ಎಲ್ಲ ಕಪ್ಪುನೆಲ್ಲ ಆಸ್ಕೊಂಡು ಮಲಗಿದೆ, ಅದು ಮಾತ್ರ ಮಲೆನಾಡಿದ್ದಂಗಿದೆ. ನಾನು ಇದು ಹೇಗೆ ಸರ್ ಅಂದೆ, ಇಲ್ಲಿ ಇಷ್ಟೆಲ್ಲ ನೆಟ್ಟಿದ್ದಲ್ಲ ಹೇಗೆ ಅಂತ. ನಾನು ನೆಟ್ಟಿದ್ದು 25%, 75% ಪಕ್ಷಿಗಳು ತಂದಾಕಿದ್ದಾವೆ ಅಂತ ಹೇಳಿದರು ಅವರು. ಅಂದರೆ ಬೀಜ ಪ್ರಸರಣ ಮಾಡ್ತವೆ, ಹೊಸ ಹೊಸ ಗಿಡಗಳನ್ನು ತಂದಾಕ್ತವೆ. ಈಗ ನನ್ನ ತೋಟದಲ್ಲಿ ಬೇರೆ ಬೇರೆ ಕೆಲವು ಗಿಡಗಳ ಹೆಸರು ಹೇಳಬಾರ್ದು, ಶ್ರೀಗಂಧ ಈಗ ಅಂದರೆ ಕಡದೇ ಹುಟ್ಟಲಿಲ್ಲಪ್ಪ. ಈ ಥರದ ಗಿಡಗಳನ್ನು ನಾವೇನು ನೆಡೋದೇ ಇಲ್ಲ, ಅವಾಗಿದ್ದವೇ ಹುಟ್ಟಲಿಲ್ಲ, ಸಹಜವಾಗಿ ಹುಟ್ಟುಕೊಳ್ತವೆ. ಇದು ಅವು ಸಹಜವಾಗಿ ಮಾಡ್ತವೆ ಪಕ್ಷಿಗಳು, ನಮ್ಗೆ ಅದು ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಅದನ್ನು ಗ್ರಹಿಸುವುದಿಲ್ಲ, ನಾವು ನೋಡೋದಿಲ್ಲ, ಕಣ್ಗಳಿಲ್ಲ ನಮಗೆ. ಪಕ್ಷಿಗಳು ಅನೇಕ ಸಂದರ್ಭದಲ್ಲಿ ಈ ಸಸ್ಯಗಳಿಗೆ ಬರ್ತಕ್ಕಂಥ ಕೀಟಗಳನ್ನು ತಿಂದಾಕ್ತವೆ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಹೊಡಿತೀವಿ ಅಂತ ಅನ್ಕೊಂಡಿದ್ದೀವಿ, ಆದರೆ ಕೀಟಗಳನ್ನು ಪಕ್ಷಿಗಳೇ ತಿಂತವೆ. ನಾನು ನನ್ನ ಪುಸ್ತಕ ಮಾಡಲಿಕ್ಕೆ ನಾನು ಪುಸ್ತಕ ಮಾಡೋಕೆ ಹೊರಟಾಗಲೇ ಬಾಳೆಗಿಡಕ್ಕೆ ಸುಳ್ಳಿ ಸುಳ್ಳಿ ಆಗಿ ಇರ್ತಕ್ಕಂಥ ಒಂದು ರೋಗ, ಇಡೀ ಎಲೆ ಕಂಪ್ಲೀಟ್ ಜಡೆ ಥರ ಆಗಿಬಿಟ್ಟಿತ್ತು, ಸುಳ್ಳು ಸುಳ್ಳಿಯಾಗಿ. ಔಷಧಿ ಹೊಡಿಬೇಕಾಗಿತ್ತ, ಇದಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಕೂತಿರ್ಬೇಕಾದ್ರೆ ಒಂದು ದಿವಸ ಸನ್ಬರ್ಡ್ ಬಂತು. ಸನ್ಬರ್ಡ್ ಬಂದು ಏನು ಮಾಡ್ತು, ಒಂದು ಕಡೆ ತೂತ್ ಮಾಡಿ ಒಳಗಡೆ ಇರೋ ಹುಳನ ಹಿಂಗೆ ಇಳಿಕ್ಕೆ ಶುರು ಮಾಡ್ತು. ಆಹಾ, ಏನೋ ಇದು ಹೊಸ ಪ್ರಯೋಗ ಮಾಡ್ತಾ ಇದೆ ಅಂತೇಳಿ ಸುಮ್ಮನೆ ಅದನ್ನು ಗಮನಿಸ್ತಾ ಹೋದೆ ನಾನು. 2-3 ದಿವಸದಲ್ಲಿ ಇಡೀ ಬಾಳೆ ತೋಟದ, ಅಂದರೆ ಮನೆ ಹತ್ರ 10 ಗುಂಟೆಯಲ್ಲಿರ್ತಕ್ಕಂಥ ಏನು ಬಾಳೆಗಿಡಗಳಿದ್ದು, ಅಷ್ಟು ತೋಟದ ಹುಳುಗಳನ್ನು ಬಹಳಷ್ಟು ಪಕ್ಷಿಗಳು ಬಂದು ತಿಂದಾಕೋದು. ಆ ಎಲೆಗಳು ಹೊರಟೋದ, ಹೊಸ ಎಲೆಗಳು ಬಂದು ಆ ಇಳುವರಿ ಯಾವ ಮಟ್ಟಕ್ಕಾಯಿತು ಅಂತ ಹೇಳಿದ್ರೆ 1-2 ಆಯ್ತು ಅದು. ಇದು ನನಗೆ ಭಾಳಷ್ಟು ಸಾರಿ ಅನುಭವ ಆಗಿದೆ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಅಲ್ಲಿ ಸಸಿಗಳೆಲ್ಲ ಹಾಕ್ಸಿದ್ದು, ಅದನ್ನು ತುಂಬ ಚೆನ್ನಾಗಿ ನಮ್ಮ ಕ್ಲರ್ಕ್ ರಾಮದಾಸನ್ ಅವ್ರು ನೋಡ್ಕೊತಿದ್ರು. ಅವ್ರಿಗೆ ಗಿಡಗಳನ್ನು ನೋಡುವಾಗ ಅವ್ರಿಗೆ ಆಸಕ್ತಿ ಇತ್ತು ಅದರಲ್ಲಿ. ಒಂದು ಗಿಡಕ್ಕೆ ಹುಳ ಬಿದ್ದುಬಿಡ್ತು. ನಾನು ಹೇಳಿದೆ ಹುಳಿಗೆ ಅಂತೇಳಿ ಏನು ಹಾಕ್ಬಿಡ ಕಣೆ, ಅದು ತಿಂದಾದ್ಮೇಲೆ ಚೆನ್ನಾಗಾಗುತ್ತೆ ಅಂತ. ಆಯಿತು ಸರ್ ಅಂದ್ಬಿಟ್ಟು ಹೂ ಅನ್ಕೊಂಡ ಅವನು ಆ ಸರಿ ನನ್ನ ಮಾತು ಕೇಳಿ ಸುಮ್ಮನಾದ, ಹುಳ ಇಡೀ ಎಲೆಯೆಲ್ಲ ತಿಂದಾಕ್ತು, ಅದೊಂದು ಸೀಸನ್ನು ತಿಂದಾಕ್ಬಿಡುತ್ತೆ, ಮತ್ತೆ ಆ ಗಿಡ ಸಮೃದ್ಧವಾಗಿ ಬೆಳೀತು. ಆದರೆ ನಾನು ಹೇಳಿದ ಮಾತು ನಾನು ಕಿವಿಗೆ ಹಾಕೊಳ್ಳಲಿಲ್ಲ. ಪುನಃ ಇನ್ನೊಂದು ಸರಿ ಹುಳ ಬಂದಾಗ ಅದಕ್ಕೆ ರಾಸಾಯನಿಕ ತಂದು ಹೊಡೆದ ಸತ್ತೇ ಹೋಗ್ಬಿಡ್ತು ಗಿಡ. ಅಂದರೆ ನಮ್ಮೊಳಗೆ ಆ ಪರಿಸರದೊಳಗೆ ಸುಮ್ಮನೆ ಬರಲ್ಲ ಅವು. ಈಗ ಏನು ನಾವು ಮಾರ್ಲಮಿ ಹಬ್ಬಕ್ಕೆ ಕರೆದ್ರೆ ಜನ ಬಾ ಬಾ ಅಂತ ಕರ್ಕೊಂಡ್ಬಂದು ಊಟ ಆಗ್ತಾವ್ರಲ್ಲ, ಆ ಥರ ಅಲ್ಲ ಅವು. ತಮ್ಮ ಹೊಂದಾಣಿಕೆ ಜೊತೆಲೇ ವ್ಯವಹಾರ ಮಾಡ್ಕೊಂಡು ಹೋಗೋದು. ಯಾರು ಯಾರನ್ನ ಕರೆದು ಹಬ್ಬ ಮಾಡಿ ಊಟ ಹಾಕುತ್ತಾರ ಅಲ್ಲ. ನಿಸರ್ಗದಲ್ಲಿ ತನ್ನ ಪಾಡಿಗೆ ತಾನೇ ಕ್ರಿಯೆ ನಡೀತಾ ಹೋಗುತ್ತೆ. ಈಗ ನಾವು ಭತ್ತ ನೆಡೆಯುವ ಸಂದರ್ಭದಲ್ಲಿ ಚಿಕ್ಕವರಾಗಿದ್ದಾಗ ಭತ್ತ ಬೆಳೆದ್ಬಿಡುದು, ದೀಪಾವಳಿ ಸಂದರ್ಭದಲ್ಲಿ ವಿಪರೀತ ಹಿಮ ಶುರುವಾಗೋದು, ದೀಪಾವಳಿ ನಡೀತಾ ಸಂದರ್ಭದಲ್ಲಿ ಸಂಕ್ರಾಂತಿ ಹೊತ್ತು ಕುಯಿಲು ಬರೋದು, ಭತ್ತ ಆ ಸೋಗಿನ ಮೇಲೆಲ್ಲ ಪೂರ್ತಿ ಜೇಡ ಬಲೆ ಕಟ್ಕೊಬಿಡುದು. ಜೇಡ ಬಲೆ ಕಟ್ಕೊಂಡ್ರೆ ಆ ಜೇಡಕ್ಕೆ ಏನೋ ಬಂದು ಸಿಗಾಕೊಳ್ಳೋದು. ಜೇಡ ಮಾತ್ರ ತಿಂತಿರ್ಲಿಲ್ಲ, ಅದನ್ನ ಪಕ್ಷಿಗಳು ತಿಂತಿದ್ದು. ನಾವು ಚಿಕ್ಕದ್ರಲ್ಲಿ ನೋಡಿದ್ದೀನಿ ಅದನ್ನೆಲ್ಲ. ಜೇಡನ್ನ ಜೇಡ ತಪ್ಸ್ಕೊಂಡೋಗೋದು ತಾನು ತಿನ್ನೋಕೆ, ಆದರೆ ಬಲೆ ಸಿಗಾಕೊಂಡ ಕೀಟವನ್ನು ಪಕ್ಷಿಗಳು ಕೂಡ ತಿಂತಿದ್ದು. ಆ ಕೀಟ ಯಾತಕ್ಕೆ ಬತ್ತಿತ್ತು ಅಂದರೆ ಸಸ್ಯ ತಿನ್ನಕ್ಕೆ ಬತ್ತಿತ್ತು. ಹಿಂಗೆ ಒಂದಕ್ಕೊಂದು ಆಂತರಿಕವಾದ ಸಂಬಂಧ ಇದೆ. ಪಕ್ಷಿಗಳು ಎಲ್ಲಿ ತನಕ ಮನುಷ್ಯ ಅವುಗಳನ್ನು ಪಕ್ಷಿಗಳ ಬಗ್ಗೆ ಗಮನಿಸೋದಿಲ್ವೋ ಅಲ್ಲಿ ತನಕ ಮನುಷ್ಯ ಅವನ ಜೀವನದಲ್ಲಿ ಸೋಲ್ತಾನೆ. ಪಕ್ಷಿಗಳನ್ನು ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರಲೇಬೇಕು. ಪಕ್ಷಿಗಳು ಯಾವ್ಯಾವ ಕಾರಣಕ್ಕೆ ಸಾಯ್ತಾ ಇದ್ದಾವೆ ಅಂತ ನಾವು ಹೇಳ್ತೀವಿ ಅಷ್ಟೇ, ಆದರೆ ಕಾಪಾಡೋ ಕಡೆಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ವಲಸೆ ಹಕ್ಕಿಗಳು ತುಂಬಾ ಬರ್ತಾ ಇತ್ತು, ಹಿಂದೆ ಎಲ್ಲ ಬರ್ತಾ ಇತ್ತು. ಹೌದೌದು, ಈಗ ಯಾವುದು ಕೂಡ ವಲಸೆ ಹಕ್ಕಿ ಬಹಳ ಕಡಿಮೆ ಆಗಿದಾವೆ. ಯಾವುದು ಒಂದು ನೆಪಕ್ ಬರ್ತಾ ಇತ್ತು ಅಷ್ಟೇ, ಬರೇ ಸಂತಾನಾಭಿವೃದ್ಧಿ ಅಷ್ಟೇ ಅಲ್ಲ, ಆಹಾರ ಅನ್ವೇಷಣೆ ಕೂಡ ಅದರ ಮುಖ್ಯ ಉದ್ದೇಶ ಆಗ್ತಾ ಇತ್ತು. ಆದರೆ ಆಹಾರ ಅನ್ವೇಷಣೆ ಬರ್ತಾ ಇದ್ದಂಥ ಹಕ್ಕಿಗಳನ್ನ ನಾವು ಹೊಡೆದು ಬಾಯಿ ಚಪ್ಪಲಕ್ಕೆ ತಿಂದ್ಕೊಂಡು, ಒಂದು ಸರಿ ಒಂದು ಹಕ್ಕಿನ ಹೊಡೆದು ಬಿಟ್ರೆ ಅದ್ರ ಒಂದು ಸಂತತಿ ಹೊಟ್ಟೋಯ್ತು. ಹೌದು, ಒಂದು ಸಂತತಿ, ಮತ್ತದು ಹೋಗಿ ಮರಿ ಮಾಡಿ ಅಥವಾ ಆ ಮರಿಗಳನ್ನ ಕರ್ಕೊಂಡು ಬರುವಂಥದ್ದು ಆ ಒಂದು ರೂಟ್ ಹೊಟ್ಟೋಯ್ತು. ಹೀಗಾಗಿ ಒಂದು ಸಣ್ಣ ಒಂದು ಅದ್ರ ಬಗ್ಗೆ ಸೂಕ್ಷ್ಮತೆ ನಮಗಿದ್ರೆ ಬಹುಶಃ ಈ ಹಕ್ಕಿಗಳನ್ನ ಉಳಿಸ್ಕೊಂಡು ನಮ್ಮ ಬೆಳೆಗಳನ್ನ ಕೂಡ ನಾವು ಕಾಪಾಡಿಸ್ಕೊಳ್ಬಹುದು ಅಂತ ಕಾಪಾಡ್ಕೋಬಹುದು. ಈಗ ನೋಡಿ, ನಾನು ಕೊಕ್ಕರೆ ಬೆಳ್ಳೂರಿಗೆ ಹೋದಾಗ ಒಂದೆರಡು ಮೂರು ಕೊಕ್ಕರೆಗಳು ಯಾವುದು ನಮ್ಮ ಪೆಲಿಕಾನ್ ಸತ್ತೋಗಿತ್ತು. ಪೆಲಿಕಾನ್ ಯಾಕೆ ಸತ್ತೋಯ್ತು ಅಂತೇಳಿದ್ರೆ ಹೊಟ್ಟೆ ಒಳಗೆ ವಿಷಕಾರವಾದ ಮೀನಿತ್ತು. ಅವ್ರ ಪರೀಕ್ಷೆ ಅವ್ರು ಹೇಳಲಿಲ್ಲ, ಅವ್ರು ಪರೀಕ್ಷೆ ಮಾಡಿದವರು. ಆದರೆ ಆ ಮೀನು ಎಲ್ಲಿಂದು? ನಮ್ಮ ಕೆರೆಗಳದ್ದು. ಕೆರೆಗಳಿಗೆ ಆ ಮೀನು ಯಾಕೆ ಸಹಿತದ್ದು? ಅಲ್ಲೇನೋ ರಾಸಾಯನಿಕ, ಆ ಕೆರೆಗಳಿಗೆ ನಮ್ಮ ಗದ್ದೆಗಳಿಂದ ಹೋಗಿರ್ತಕ್ಕಂಥ ರಾಸಾಯನಿಕ ನೀರು ತಿಂದು ಮೀನು ಕೆಡ್ತು. ಮೀನಿನಿಂದ ಕೊಕ್ಕರೆ ಆಹಾರವಾಗಿ ತಿಂತು, ಆ ಕೊಕ್ಕರೆ ಸಾಯಿತು. ಈಗ ಹಾಗೆ ಒಂದಕ್ಕೊಂದು ನಾಶ ಆಗೋದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನನಗೆ ಎಷ್ಟು ನೋವಾಯಿತು ಆವತ್ತು ಅಂತ ಹೇಳಿದ್ರೆ, ಛೇ ಸುಮ್ಮನೆ ಅದಲ್ಲದ ತಪ್ಪಿಗೆ ಸತ್ತೋಯ್ತಲ್ಲ ಅದು. ಈಗ ಅದೇನು ತಪ್ಪು ಮಾಡಿತ್ತು? ಎಲ್ಲಿಂದೋ ಬಂತು, ತನ್ನ ಜೀವನ ಕಟ್ಕೊಳ್ಳೋಕೆ ಬಂತು. ಇಲ್ಲಿ ನಾವು ಮಾಡಬಾರ್ದು ಕೆಲಸ ಮಾಡಲಾಗಿ ಅದು ಸಾಯಿತು. ಅದು ಒಂದೇ ಸಾಯಿಲ್ಲ, ಭಾಳಷ್ಟು ಪಕ್ಷಿಗಳು ಸತ್ತು. ಪೇಂಟೆಡ್ ಸ್ಟಾರ್ಕ್ಕೂ ಕೂಡ ಒಂದಷ್ಟು ಸತ್ತೋದು. ನಾವು ಅದ್ರ ಕಡೆ ಗಮನಿಸ್ತಾ ಇಲ್ಲ. ನಾವು ಅದು ಪಡುವಾಗ ನಾವು ಏನು ಅವನ್ನ ಸಾಕೋದು ಬೇಡಪ್ಪ, ಅವ್ರ ಪಾಡಗ ಅವ್ರು ಬಿಟ್ಕೊಟ್ಬಿಟ್ರೆ ಸಾಕು, ಅವ್ರು ಬದುಕೊಳ್ತೇವೆ. ನಾವು ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀವಿ. ಅವೆಲ್ಲ ನಮಗೋಸ್ಕರ ಇದ್ದಾವೆ ಅಂತ ಅನ್ಕೊಂಡಿದ್ದೀವಿ ನಾವು. ನಮಗೋಸ್ಕರ ಇಲ್ಲ, ನಿಸರ್ಗ ಯಾವತ್ತೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹೌದು, ಅದಕ್ಕೆ ತಕ್ಕ ಹಾಗೆ ಯಾವುದು ಹೆಚ್ಚಾಗುತ್ತೋ ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಯಾವುದು ಹುಟ್ಕೊಳ್ತಾ ಇರುತ್ತೆ. ನೀವು ಕಾಡಲ್ಲಿ ಸಹಜವಾಗಿ ನೀವು ಕೂಡ ಕಾಡಿಸುತ್ತು ಅಂತ ನಿಮಗೆ ಕೂಡ ಗಮನಿಸ್ತಾರೆ. ಒಂದು ಹುಲಿ ಇತ್ತು ಅಂತ ಹೇಳಿದ್ರೆ ಜಿಂಕೆಗಳ ಸಂಖ್ಯೆ ಕಂಟ್ರೋಲ್ ಆಗಿರುತ್ತೆ. ಜಿಂಕೆಗಳು ಕಂಟ್ರೋಲ್ ಆಯ್ತು ಅಂತ ಹೇಳಿದ್ರೆ ಹುಲ್ಲು ಕಂಟ್ರೋಲ್ ಆಗುತ್ತೆ. ಹುಲ್ ಕಂಟ್ರೋಲ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಕುಡಿಯೋದಕ್ಕೆ ಒಂದು ಲೋಟ ನೀರು ಸಿಗುತ್ತೆ. ಹೌದೌದು, ಬಹಳ ಸಹಜವಾದಂತ ಒಂದು ಸೂತ್ರ ಅಲ್ಲ. ಈಗ ಅದು ಈ ಭೂಮಿ ಉಟ್ಕೊಂಡಿದ್ದೆ ಹಾಗೆ ಹಾಗೆ ಭೂಮಿ ಯಾರೋ ದಿಢೀರ್ನ ಬಂದು ಸೃಷ್ಟಿ ಮಾಡಿ ಅದು ಯಾರೋ ಒಬ್ಬ ದೇವಮ್ಮ ಹಂಗ ಬಂದಿದ್ದಲ್ಲ. ಡಾರ್ವಿನ್ ಥಿಯರಿ 100% ಸತ್ಯವಾಗಿರ್ತಕ್ಕಂಥ ಥಿಯರಿ ಅದು. ಆ ಥಿಯರಿ ಮೂಲಕನೇ ನಾವು ಗಮನಿಸ್ತಾ ಗೊತ್ತಾಗುತ್ತೆ ನಿಸರ್ಗ ಹೇಗೆ ತನ್ನೊಳಗೆ ಎಲ್ಲವನ್ನೂ ಸೃಷ್ಟಿ ಮಾಡ್ಕೋತಾ ಬ್ಯಾಡದನ್ನು ತೆಗೆದಾಕ್ತಾ ಉಪಯೋಗ ಆದದನ್ನು ತನಗೆ ಅನುಕೂಲವಾದನ್ನು ಸೃಷ್ಟಿ ಮಾಡ್ಕೋತಾ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಭೂಮಿ ಅಸಹಾಯಕವಾಗ್ತಾ ಇದೆ. ಮನುಷ್ಯನ ದಾಳಿಯಿಂದಾಗಿ ಅಸಹಾಯಕ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ದಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಏಕಕಾಲದಲ್ಲಿ ನೀರು, ಅಂತರ್ಜಲ, ನದಿಗಳು, ಮತ್ತೆ ವಾಯು, ವಾತಾವರಣ ಎಲ್ಲವನ್ನೂ ಕೂಡ ನಾವು ಏಕಕಾಲದಲ್ಲಿ ದಾಳಿ ಮಾಡ್ತಾ ಇದ್ದೀವಿ. ಒಂದು ಎರಡಾಗಿದ್ರೆ ಭೂಮಿ ವರ್ಜಿಸ್ತಿತ್ತೋ ಏನೋ, ಅಥವಾ ಒಂದು ದಿವಸ ಇಷ್ಟನ್ನು ವರ್ಜಿಸಕ್ಕೆ ಹೋಗಿ ಭೂಮಿಯೇ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಏನೋ ಗೊತ್ತಿಲ್ಲ. ಬಹುಶಃ ಸಾಧ್ಯತೆಗಳು ಇದೆ, ಯಾಕಂದ್ರೆ ವಿಜ್ಞಾನಿಗಳು ಹೇಳೋ ಪ್ರಕಾರದಲ್ಲಿ ಅದೇ ತರ ಇದೇ ತರ ದಬ್ಬಾಳಿಕೆ ಅಂದ್ರೆ ಭೂಮಿಯ ಮೇಲೆ ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದ್ರೆ ಒಂದಲ್ಲ ಒಂದಿನ ಒಂದು ತಾಳ್ಮೆ ಅಂತ, ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತೆ. ಒಂದು ಸರಿ ಸ್ಫೋಟ ಆಗ್ಬಹುದು, ಮುಗೀತು ಅಂತ. ಸರಿ, ಈಗ ಇಷ್ಟೊತ್ತು ಸಹಜ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರಿ. ಯಾವ್ಯಾವ ತರದ ಬೆಳೆಗಳು? ನನಗೂ ಬಹಳ ಕುತೂಹಲ ಇದೆ, ನಿಮ್ಮ ತೋಟದಲ್ಲಿ ಇರುವಂತ ಸಣ್ಣ ಜಾಗದಲ್ಲಿ ಯಾವ್ಯಾವ ತರದ ಬೆಳೆಗಳನ್ನ ಬೆಳೆದಿರಿ? ನನಗೆ ಗೊತ್ತಿರುವಂಗೆ ನಿಮ್ಮ ಬಗ್ಗೆ ಬೇರೆ ಬೇರೆ ಪ್ರಯೋಗಗಳೆಲ್ಲ ಮಾಡಿದ್ರಿ? ಯಾವ್ಯಾವುದೋ ವಾತಾವರಣದಲ್ಲಿ ಬೆಳೆಯುವಂತ ಗಿಡ ಮರಗಳನ್ನೆಲ್ಲ ತಗೊಂಡ್ಬಂದು ನಿಮ್ಮ ತೋಟದಲ್ಲಿ ನೆಟ್ಟು ಅದನ್ನ ಸುಖಿಸುವಂತ ಒಂದು ನೆಟ್ಟು ಬೆಳೆದಂತದನ್ನ ಸುಖಿಸುವಂತ ಒಂದು ಮನಸ್ಥಿತಿ ಇರುವಂಥವ್ರು. ಈ ಗಿಡಗಳನ್ನ ಬೆಳೆಯುವುದರಲ್ಲಿ ಹೆಚ್ಚು ನನ್ನ ಮನೆ ಹತ್ರ ಬಹಳಷ್ಟುಗಳು ಹತ್ತು ಕುಂಟೆಲ್ಲ ಇವಳು 100 ಗಿಡದಷ್ಟು ಜಾಸ್ತಿ ಬೆಳೆದಿದ್ದಾಳೆ. ನಾವು ಎಲ್ಲಿಗೋದ್ರೂ ಒಂದು ಗಿಡ ತರೋದು ನಮ್ಮ ಅಭ್ಯಾಸ. ಯಾರ ಮನೆಗೆ ಹೋದ್ರೂ ಅಲ್ಲೊಂದು ವಿಶೇಷವಾದ ಗಿಡ ಇದೆ ಅಂದರೆ ಅಲ್ಲಿಂದ ತರೋದು, ತಂದು ಅದನ್ನು ಬೆಳೆಸಿ. ಈಗ ತಪ್ಪಾಲದ ಗಿಡ ನಮ್ಮ ಏರಿಯಾದಲ್ಲಿ ಇಲ್ಲೂ ಎಲ್ಲೂ ಇಲ್ಲ, ಅದು ನನ್ನ ಮನೆಯಲ್ಲಿದೆ. ಅದು ತಪ್ಪಾಲ ಮರ ಅನ್ನೋದೇ ನಮ್ಮ ಜನಕ್ಕೆ ಗೊತ್ತಿಲ್ಲ. ಇನ್ನೂ ನಾವೇನದು ನೆಡಲಿಲ್ಲ, ಅದ್ರ ಪಾದಗದೆ ಹುಟ್ಟಿತು, ಯಾವುದೋ ಪಕ್ಷಿ ತಂದಾಕ್ತು, ಇದೇ ಈಗಲೂ ನಮ್ಮ ಮನೆಯಲ್ಲಿ. ಅದು ಹಾಗೆ ನಾವೇ ಕೆಲವು ಗಿಡಗಳನ್ನು ಹಾಕೊಂಡಿದ್ದೀವಿ ಬೇರೆ ಬೇರೆ ಇಲ್ಲಿ ಸಾಕು ಕೊಡ್ತದ ಇಲ್ವ ಏನೂ ನೋಡಲಿಲ್ಲ ನಾವು, ಸುಮ್ಮನೆ ನೆಟ್ಟು ಅಷ್ಟೇ. ಅದು ನಿಂಬೆ ಗಿಡನ ಮುಸುಂಬೆ ಗಿಡನ ಏನೂ ಗೊತ್ತಿಲ್ಲ. ಒಂದ್ಸರಿ ಇವಳು ಯಾವುದೋ ಮುಸುಂಬೆ ಹಣ್ಣು ಚೆನ್ನಾಗಿದೆ ಅಂತ ತಿಂದ್ಲು, ಅದ್ರ ಬೀಜ ಎತ್ತಿಟ್ಲು. ಅದೇ ಟೈಮ್ಗೆ ಪಕ್ಕದ ಮನೆಯವರು ಒಂದಷ್ಟು ಹುರುಳಿಕಾಯಿನ ಗಿಡನೂ ಕೊಟ್ಟರು, ನಾವು ಇದನ್ನ ನರ್ಸರಿ ಮಾಡಿದ್ವಿ, ಎರಡು ಒಟ್ಟಿಗೆ ಸೇರ್ಕೊಬಿಟ್ಟು. ಅದು ಹುರುಳಿಕಾಯಿ ಕೂಡ ಮುಸುಂಬೆ ಥರ ಇದೆ, ಮುಸುಂಬೆ ಕೂಡ ಮುಸುಂಬೆ ಥರ ಇದೆ. ನಾವು ಮುಸುಂಬೆ ಗಿಡ ಅಂತ ಹೇಳ್ಕೊಂಡಿದ್ವಿ, ಒಂದೇ ಥರ ಇದೆ. ಕೊನೆಗೆ ಹುರುಳಿಕಾಯಿ ಆಗೋಯ್ತಲ್ಲ ಅಂತಂದ್ರೆ ಸುಮ್ಮನೆ ಆಗೋದು, ಇನ್ನೂ ಒಂದು ಗಿಡ ಹಂಗೆ ಉಳ್ಕೊಂತು. 3-4 ಕಡೆ ಹುರುಳಿಕಾಯಿ ಬೇಡ, ಒಂದು ತೆಗೆದಾಕ್ಬಿಡುವ ಅಂಥೇಳಿ ಅದು ತುಂಬ ಒತ್ತಡದಲ್ಲಿತ್ತು ಅದು ಗಿಡ. ಅದು ತೆಗೆಯುವ ಅಂತ ಅಂದ್ಕೊಂಡೆ, ಇವಳು ತೆಗೆದು ಬೇಡ ಅಂತಂದ್ಲು. ಆಮೇಲೆ ಒಂದು ದಿವಸ ಬಿಡ್ತದೆ ನೋಡಿದ್ರೆ ಅದ್ಭುತವಾದ ಸಿಹಿ ಆಗಿರ್ತಕ್ಕಂಥ ಮುಸುಂಬೆ ಅದು. ಯಾಕೆಂದ್ರೆ ನಂಗೆ ಗೊತ್ತಿತ್ತಲ್ಲ, ನಾನು ಬೀಜ ಹಾಕಿ ಗಿಡ ಮಾಡಿದ್ದೆ, ಅದೆಲ್ಲ ಮಿಶ್ರ ಆಗಿತ್ತು. ನಾನಂತಿದ್ರೆ ಬಾಣಂತಿಯಾಗಿ ಎರಡನೇ ಮಗನಿಗೆ ತವ್ರ ಮನೆಗೆ ಹೋಗಿದ್ದಲ್ಲ, ಆಗ ಇವರು ನೆಟ್ಟು ಬಿಟ್ಟಿದ್ರು. ಅಂದ್ರೆ ಅವರು ಅದೇ ಅವರಿಗೆ ಕನ್ಫ್ಯೂಸ್ ಆಗಿದೆ, ಯಾವ್ದು ಯಾವ್ದು ಅಂತ ಗೊತ್ತಿಲ್ಲ. ಎಲ್ಲ ಎಲ್ಲ ಎಲೆಗಳು ಒಂದೇ ತರ ಇದೆ. ನೋಡಿದ್ರೆ 3 ಗಿಡನೂ ಇದೆ, ಹೀಳೆಕಾಯಿ ಆಯಿತು, ಇನ್ನೊಂದು ಬಾಕಿ ಇದೆಯಲ್ಲ ಅಂತೇಳಿ, ಇದನ್ನು ಇದು ಹೀಳೆಕಾಯಿ ಆಗುತ್ತೆ, ನೀನು ನೆಟ್ಟದ್ದು ಎಲ್ಲ ಹೋಗಿರ್ಬೋದು ಬಿಡು, ಇದನ್ನು ಕಡ್ದಾಕುವ ಜಾಸ್ತಿ ಆಯಿತು ಅಂತಂದರು. ಇಲ್ಲ ಇಲ್ಲ, ಬಿಟ್ಟ ನಂತರವೇ ಹೀಳೆಕಾಯಿ ಆದರೆ ಕಡ್ದಾಕಿ, ಎಕ್ಸ್ಟ್ರಾ ಆದರೆ ಕಡ್ದಾಕಿ. ಆದರೆ ಮುಸುಂಬಿ ಅಕಸ್ಮಾತ್ ಇದೇ ಮುಸುಂಬಿ ಆಗಿದ್ರೆ ಅಂತ ಬಿಟ್ಬಿಟ್ಟೆವು. ಒಂದಿನ ಕಾಯ್ತಾ ಇದ್ವು, ಒಂದಿನ ಬಿಡ್ತು, ಎಷ್ಟು ಸಿಹಿಯಾಗಿತ್ತು ಹಣ್ಣು ಅಂತೇಳಿ. ಸಿಕ್ಕಾಬಟ್ಟೆ ಬಿಡುತ್ತೆ ಅದು, 500-600 ಬಿಡ್ತದೆ ನೋಡಿ. ಈ ತೃಪ್ತಿ ಇದೆಯಲ್ಲ, ಅದು ಕೂಡ ನಾನು ಪೇಟೆಯಿಂದ ತಂದ ಹಣ್ಣು, ಓ ಇಷ್ಟೊಂದು ಸಿಹಿ ಇದೆಯಲ್ಲ, ಇದರದೊಂದು ಗಿಡ ಮಾಡಿ. ನಿಂಬೆ ಗಿಡ ಕೂಡ ಹಾಗೆ ಮಾಡಿ, ನಿಂಬೆ ಗಿಡಗಳು ಹಂಗೆ ತುಂಬಾ ಜ್ಯೂಸಿ ಆಗಿರುವಂತ ಹಣ್ಣಿದ್ರೆ ಓ ಚೆನ್ನಾಗಿದೆ ಅಂತೇಳಿ ಬೀಜ ಹಾಕಿ ಮತ್ತೆ ಆಸ್ಟ್ರೇ ಅಜ್ಜಂಪುರದಿಂದ ಬರುವಾಗ ನನ್ನ ಸ್ನೇಹಿತರು ಅಡಕೆ ನಡೆಸಿದವರೇ ಆಸ್ಟ್ರೇ ನಿಂಬೆ ಅಂತ ಒಂದು ಕೊಟ್ಟು ಕಳಿಸಿ, ವರ್ಷ ಪೂರ್ತಿ ಬಿಡುತ್ತದು. ಆಸ್ಟ್ರೇ ನಿಂಬೆ ಇದೆ, ಕಮರಾಕ್ಷಿ ಹಣ್ಣಿನ ಗಿಡ ಇದೆ, ಹಣ್ಣು ಹಂಗೆ. ಇವರು ಬೆಂಗಳೂರಿಂದ ತಂದಿದ್ರು, ಆಗ ನಾನು ಬಸರಿ ಆಗಿದ್ದಾಗ ಬೆಂಗಳೂರಿಗೆ ತಂದಿದ್ರು. ಓ ಇದು ಇಷ್ಟು ಟೇಸ್ಟ್ ಆಗಿದೆಯಲ್ಲ ಅಂತ. ನಮ್ಮಲ್ಲಿ ಕಮರಾಕ್ಷಿ ಹಣ್ಣಿಗೆ ಧಾರೆ ಹುಳಿ ಅಂತ ಹೇಳ್ತೇವೆ, ಅದು ಸ್ವಲ್ಪ ಹುಳಿಯಾಗಿರುತ್ತೆ, ಅದನ್ನು ಉಪ್ಪಿನಕಾಯಿ ಎಲ್ಲ ಹಾಕಲಿಕ್ಕೆ ಬಳಸ್ತೇವೆ. ಇದು ಇಷ್ಟೊಂದು ಸ್ವೀಟ್ ಆಗಿದೆಯಲ್ಲ ಅಂತ ನೋಡು, ಅದನ್ನು ಬೀಜ ಹಾಕಿದ್ದೆ, ಅದು ಕೂಡ ಈಗ ತುಂಬ ಸ್ವೀಟ್ ಆಗಿರುವಂತ ಕಮರಾಕ್ಷಿ ಹಣ್ಣು ಬಿಡುತ್ತೆ, ಹಂಗೆ ಮಾಡಿರೋದು. ಆಮೇಲೆ ಸೋಮವಾರಪೇಟೆಯಲ್ಲಿ ನಮ್ಮ ಅಳಿಯ ಇದ್ರು, ನಮ್ಮ ಅಕ್ಕನ ಮಗಳನ್ನ ಬೆಳಗಾವಿ ಮದುವೆ ಮಾಡಿದ್ದೀವಿ. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಗ್ರಿಕಲ್ಚರ್ ಆಫೀಸರು. ಅವರು ನನಗೆ ಕಿತ್ತೆ ಗಿಡ ತಂದುಕೊಟ್ರು, ಕಿತ್ತೆ ಗಿಡ ತಂದು ಇಲ್ಲೇ ನೆಟ್ಟರೆ ಪ್ರಯೋಜನ ಇಲ್ಲ, ಫಸಲು ಕೊಡೋದಿಲ್ಲ ಹಾಗೆ ಹೀಗೆ ಅಂತಿದ್ರು. ನೋಡುವ ಅದನ್ನು ಒಂದು ಪ್ರಯತ್ನ, ಕೃಷಿ ಇಲಾಖೆಯವರೇ ಹೇಳಿದ್ರು, ಕೃಷಿ ಇಲಾಖೆಯವರೇ ಹುಳಿಯಾದ ಕಿತ್ತಲೆ ಬಿಡುತ್ತೆ ಅಂತ. ಅದೇ ನಾವು ನೆಟ್ಟರು ಕಿತ್ತಲೆ ಬಹಳ ಟೇಸ್ಟಿ ಆಗಿರ್ತದೆ, ಅಂತ ಟೇಸ್ಟಿ, ತುಂಬಾ ಟೇಸ್ಟಿ ಆಗಿರ್ತದೆ. ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ರಿ ನೀವು? ಇಲ್ಲ ಪ್ರಯೋಗವೇ, ಈಗ ಯಾವುದು ಸರಿ ಇಲ್ಲ ಇಲ್ಲ ಆಗುದಿಲ್ಲ ಅಂತಾರಲ್ಲ, ಅದನ್ನೆಲ್ಲ ಮಾಡುವ. ಹುಳಿಯಾದ್ರೆ ಆಗ್ಲಿ, ಅವ್ರು ಹೇಳಿದ್ ನಂಬುದು ಬೇಡ, ನಮ್ಮ ಅನುಭವಕ್ಕೆ ಬರಲಿ. ಅದು ಒಂದೆರಡಲ್ಲ, ನಾವು ಈಗ ಮನೆ ತೋಟದೊಳಗೆ ಹಳೆಯ ಕಾಲ ಬಹಳ ಕಾಲದಿಂದ ನಾವು ಸಂರಕ್ಷಣೆ ಮಾಡಿರೋ ನುಗ್ಗೆಗಡೆ ಇಟ್ಕೊಂಡಿದ್ದೀವಿ. ಆಧುನಿಕವಾಗಿ ಚೋಟು ನುಗ್ಗೆಗಡನು ಇದೆ, ಮೆಣಸು ಕಾಳು ಮೆಣಸಿನ ಗಿಡ ಇದೆ, ಪ್ರತಿಯೊಂದನ್ನು ಕೂಡ. ಅಜ್ಜಂಪುರದಿಂದ ಬರುವಾಗಲೇ ಕರಿಬಾಳೆ ತಂದು, ಜೇನ್ಬಾಳೆ ಇದೆ, ಪಚ್ಚಬಾಳೆ ಇದೆ, ಪುಟ್ಬಾಳೆ ಇದೆ. ರಾಸಾಯನಿಕ ಹಾಕಿಯೇ ಬೆಳಿಬೇಕು, ಇಲ್ಲಾಂದ್ರೆ ಬೆಳಿಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಈ ಸರಿ ಪಚ್ಚಬಾಳೆನ ಏನು ನಮ್ಮ ಉದ್ದಕ್ಕೆ ಬೆಳೆದಿತ್ತದು, ಏನು ಹಾಕ್ಲಿ, ಏನು ಹಾಕ್ಲಿಲ್ಲ. ಆಮೇಲೆ ಅದಕ್ಕೆ ಸಮೃದ್ಧವಾಗಿ ನೀರು ಕೊಡ್ತಾರೆ, ಅದು ಇದೆ ಎಲ್ಲ ಏನಿಲ್ಲ, ತನ್ನ ಪಾಣ ತಂದ್ಬಿಡುತ್ತೆ. ಚಂದ್ರಬಾಳೆ ತಂದಿದ್ದೆ, ಚಂದ್ರಬಾಳೆ ತಂದಿದ್ದು ನನಗೆ ಗೆಡ್ಡೆ ಸಿಗಲಿಲ್ಲ, ಅಂಗಾಂಶ ಕೃಷಿಯನ್ನು ಇದಕ್ಕೋಗಿದ್ದು ಬನ್ನೇರುಘಟ್ಟಕ್ಕೆ. ನಾನು ನೀನು ಬಂದಿದ್ದೆಯಲ್ಲ, ಒಟ್ಟಿಗೆ ಹೋಗಿದ್ದು. ಆಗ ಅಲ್ಲಿ ಅಲ್ಲಿಂದ ತರೋಕ್ಕಾಗಲ್ಲ ಸಸಿನ ಅಂತೇಳಿ ಇದೊಂದು ತಂದು, ಆದರೆ ಅಂತ ಸಕ್ಸಸ್ ಆಗಲಿಲ್ಲ. ಅದು ಭಾಳ ಒದ್ದಾಡ್ತಾ ಇದೆ, ಒಂದೆರಡು ಸಾರಿ ಬಿಟ್ಟಿತ್ತು, ಆದರೆ ಅಂತ ಇದಾಗ್ತಾ ಇಲ್ಲ. ಅಂದರೆ ಇರಲಿ, ಎಲೆ ಅಟ್ಲೀಸ್ಟ್ ಎಲೆ ಆದರೂ ಇರುತ್ತಲ್ಲ ಅಂತೇಳಿ. ಆಮೇಲೆ ಕೆಸುವಿನ ಗಿಡ ಕೂಡ ನಾವು ಹಾಕೊಂಡಿದ್ದೀವಿ. ಎಷ್ಟು ಜಮೀನ್ ಇದೆ ಅಂತ ನಂಗೆ ಕುತೂಹಲ. ಈಗ ಪುತ್ತೂರು ಸೈಡ್ ಅಲ್ಲೇ ಇರ್ಗುತ್ತೆ, ಎಂತ ತಿಂಡಿ ಪತ್ರೊಡೆ ಮಾಡ್ತಾರ. ಪತ್ರೊಡೆಗೆ ನಮ್ಮ ಕೆಸುನಲ್ಲೇ ಆಗಲ್ಲ, ಇಲ್ಲಿರೋದು ಅದೆಲ್ಲ ನಾಲ್ಗೆ ಕಡಿತದೆ. ಹಂಗಾಗಿ ಎರಡು ಮೂರು ವೆರೈಟಿ ಪತ್ರ ತಂದು ಹಾಕೊಂಡಿದೀವಿ ಇಲ್ಲಿಗೆ. ಆಮೇಲೆ ಆ ಕೆಸುನಲ್ಲೇ ಗೆಡ್ಡೆ ಇದೆಯಲ್ಲ, ಗೆಡ್ಡೆಗಳನ್ನು ಆ ಗೆಡ್ಡೆಗಳನ್ನು ಕೂಡ ಕೆಲವು ನಾನು ಧಾರವಾಡದಿಂದ ಒಂದಷ್ಟು ಗೆಡ್ಡೆಗಳು ತಂದೆ. ಎಂತದ್ದು ಇನ್ನು ಇನ್ನೊಂದು ಗೆಡ್ಡೆ ಹಾಕಿದ್ದೀವಿ, ಉಪ್ಪಗೆಣಸು, ಬಹಳಷ್ಟು ಗೆಡ್ಡೆಗಳನ್ನು ಹಾಕೊಂಡಿದ್ದೀವಿ. ಆಮೇಲೆ ನಾವೇನು ಹಿಂಗೆ ನೆಂಟ್ರಿ ಎಷ್ಟು ಬಂದ್ರೆ ಎಲ್ಲೋ ಹುಡುಕೋ ಬರ್ಬೇಕು ಅಂತಿಲ್ಲ, ಹಿಂಗ್ ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು ಮನೆ ಒಳಗೆ. ನಮ್ಮ ವಾಸು ಹೇಳ್ತಿದ್ರು, ನಮ್ಮ ಸ್ನೇಹಿತರು ಕೇರ್ಪೇಟಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ, ಒಂದ್ಸಲ ಗಂಡ ಹೆಂಡತಿ ಎಲ್ಲ ದಿಢೀರ್ ಮನೆಗೆ ಬಂದ್ಬಿಟ್ರು, ಅಯ್ಯೋ ಹಿಂಗೆ ಬಂದ್ಬಿಟ್ಲ ಊಟ ಮಾಡ್ಕೋಗಿ ಅಂತ. ಈಗ ಏನು ಮಾಡೋದು ಅಂತೇಳಿ ತೋಟಕ್ಕೆಲ್ಲ ಹಿಂಗೆ ಒಂದು ರೌಂಡ್ ಹೋಗಿ ಸುತ್ತ ಹಾಕೊಂಡು ತಂದು ಅಡುಗೆ ಮಾಡೋದು, ಭಾಳ ಖುಷಿ ಆಯ್ತು ಅವ್ರಿಗೆ. ಸರ್ ಏನು ಸರ್ ನೀವು ಹಿಂಗೋಗಿ ತೇಜಸ್ವಿ ಮೀನು ಹಿಡ್ಕೊಂಬಂದು ಅಡುಗೆ ಮಾಡಾಕ್ದಾಗ ಮಾಡಾಕ್ಬಿಟ್ರಿ ನಮಗೆ, ಭಾಳ ಖುಷಿ ಆಯಿತು ಅಂದು ಭಾಳ ಖುಷಿ ಪಡ್ತಿದ್ರು ಅವರು. ಅಂದರೆ ನಾವು ನಿಸರ್ಗದ ಜೊತೆಯಲ್ಲಿ ಬದುಕಿದಾಗ ಮಾತ್ರ ಇವೆಲ್ಲ ಸಾಧ್ಯತೆ ಇದೆ. ಆಮೇಲೆ ಎಲ್ಲೋ ಸಿಟಿಲೋ ಕೂತ್ಕೊ ಬದುಕಬೇಕಾಗಿಲ್ಲ ಸರ್, ಯಾಕೆ ಅಂದರೆ ಜಗತ್ತು ಜೋಬಲ್ಲಿದೆ. ಈಗ ಅಮೇರಿಕದಲ್ಲಿ ನಡೆಯೋದನ್ನು ಈಗ ನೋಡ್ಬೋದು, ಆಸ್ಟ್ರೇಲಿಯಾ ನಡೆಯೋದು ಇಲ್ಲೇ ನಮ್ಮ ಮೊಬೈಲ್ ತೆಗೆದು ನೋಡಿದ್ರೆ ಎಲ್ಲ ಸಿಗುತ್ತೆ. ಮತ್ತೆ ಸಂತೋಷವಾಗಿರೋದಲ್ಲ ಬದುಕಲ್ಲಿ, ಅದೇ ಬಹಳ ಮುಖ್ಯವಾಗಿ. ಸಂತೋಷವಾಗಿರೋಕೆ ಏನೇನು ಬೇಕೋ ಅದನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ದೇವನೂರು ಮಾದೇವ್ ಬಂದಿದ್ದು ಏನೇ ಸ್ವರ್ಗದಲ್ಲಿ ಇದೆಯಾ ಅಂತಿದ್ರು ಅವರು, ಇಂಥ ಚಂದ ಮಾಡ್ಕೊಂಡಿದ್ಯಲ್ಲ ಒಂದ್ಸಲ ಮನೆಗೆ ಬಂದಾಗ. ಅಂದ್ರೆ ಈ ತರದ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ತನ್ನ ಮನೆ ಸುತ್ತಮುತ್ತ ಒಂದಷ್ಟು ಗಿಡಗಳನ್ನ ಪಕ್ಷಿಗಳನ್ನ, ಈಗ ಆ ತೋಟದಲ್ಲಿ ಎಷ್ಟು ಪಕ್ಷಿಗಳು ಗೂಡು ಕಟ್ಟಿದವು, ಭಾವನೆ ಬಂದಿತ್ತು. ಅಯ್ಯೋ ಕೆಂಪಾವಲಿ ಅದು ನಾವು ಹೊಡೆತಾಗಕ್ಕೆ ಆಗ್ಲಿಲ್ಲ, ಆಗ ನಮ್ಮ ಹತ್ರ ಕ್ಯಾಮರಾ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಈಗ ಮನೆಗೆ ಬೇಕಾಗಿರುವಂತ ತರಕಾರಿ ಬೆಳೆಗಳು ಅಥವಾ ಸಣ್ಣ ಪುಟ್ಟ ಸೊಪ್ಪು ಸದಿ ಇವೆಲ್ಲವೂ ಕೂಡ ನೀವು ಬೆಳಿತೀರಿ, ಬಹುಶಃ ನಿಮ್ಗೆ ಆಸಕ್ತಿ ಇರಬಹುದು ಅಂತ ಅನ್ಸುತ್ತೆ. ಕೈ ತೋಟ ಮಾಡ್ಕೊಳ್ಳೋದಕ್ಕೆ ಅರವೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು, ಮತ್ತೆ ಬಳ್ಳಿ ಬಳ್ಳಿ ಅದು ಅದು ಮತ್ತೆ ಯಾವ್ದು ಇನ್ನೊಂದು ನರ್ವಲ್ ಸೊಪ್ಪು ಅಂತ ಒಂದಿದೆ, ಅದು ದಕ್ಷಿಣ ಕನ್ನಡ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ತುಂಬಾ ಪರಿಮಳ ಇರ್ತದೆ, ಅದು ತಿಂದ್ರೆ ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ, ಬೆನ್ನುನೋವು ಔಷಧಿ ಅಂತ. ಎಲ್ಲಾ ತರ ಸೊಪ್ಪುಗಳನ್ನು ಬೆಳೆಸ್ಕೊಂಡು ಮನೆಗೆ ಬೇಕಾದಂತ ಅಡಿಗೆ ಬೇಕಾದಂತ ಎಲ್ಲವೂ ಕೂಡ ಬೆಳೆಸ್ತಾ ಇದೀರಿ ನೀವು, ಬೆಳೆಸ್ತಾ ಇದೀವಿ. ಕೋತಿಗಳು ಕೂಡ ಬರ್ತವೆ, ಅವು ತಿಂತವೆ. ಈಗ ಆಗಲಕಾಯಿ, ಪಡವಲಕಾಯಿ, ಪಡವಲಕಾಯಿ ಮತ್ತು ತೊಂಡೆಕಾಯಿ ಅವೆಲ್ಲ ಅವೇ ಕಿತ್ಕೊಂಡು ಹೊರಟೈತವೆ. ನಾವು ಜೋಪಾನ ಮಾಡಿ ಅವ್ನಿಗೆ ನಮಗೆ ಬೇಕಾದಾಗ ಒಂದು ದಿವಸ ಬಳಸ್ಕೊತೀವಿ, ನಾವು ದಿನ ಅದೇ ಬಳಸೋದಿಲ್ಲ. ತೊಂಡೆಕಾಯಿ ಚಪ್ಪರದಲ್ಲಿ ರಾಶಿ ಬಿದ್ದಿರ್ತದೆ, ಅದು ಅದೊಂದಷ್ಟು ಚಪ್ಪರ ದಾಟಿನೂ ಆಚೆ ಎಲ್ಲ ಹೋಗುತ್ತೆ ಬಳ್ಳಿ, ಅದೆಲ್ಲ ಅವುಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳೇ ತಿಂತವೆ, ಅಳಿಲುಗಳು ಬಿಟ್ಟು ಉಳಿಸಿದ್ದಾರೆ. ಒಂದೇ ಚಪ್ಪರದ ಒಳಗಡೆಗೆ ಪಡವಲಕಾಯಿ, ಆಗಲಕಾಯಿ ಎಲ್ಲ ಒಂದೇ ಒಂದೇ ಚಪ್ಪರ. ಏನು ಒಂದಕ್ಕೊಂದು ಒಂದಕ್ಕೊಂದು ಸಮಸ್ಯೆ ಆಗುತ್ತೆ ಅಂತಾರಲ್ಲ, ಸುಳ್ಳು ಅದೆಲ್ಲ, ಅದು ಪಾಡ್ಗದ್ ಬಿಡ್ತದೆ ಅಷ್ಟೇ. ಹೀರೆಕಾಯಿನ ಗಿಡನು ಅದರಲ್ಲೇ ಇತ್ತು. ಆಮೇಲೆ ಚತುರ್ಭುಜ ಅವರು ಅಂತ ಒಂದಿದೆ. ಈಗ ನನಗೆ ಒಂದು ನೆನಪಾಗ, ಈಗೆಲ್ಲ ಹೇಳ್ತಾ ಇದ್ದಾಗ ನೆನಪಾಗತ್ತೆ, ಹುಣಸೂರಿನ ಕಾಡಂಚಲಿನಲ್ಲಿ ಒಂದು ಸೋಮಶೇಖರ್ ಅಂತ ಒಬ್ರು ಗದ್ದೆ ಮಾಡ್ಕೊಂಡಿ. ಅಲ್ಲಿ ಯಾವಾಗಲೂ ಕೂಡ ಕಾಡಂಚು ಅಂದ ತಕ್ಷಣ ಕಾಡು ಪ್ರಾಣಿಗಳ ದಾಳಿ ಇದ್ದೇ ಇರುತ್ತೆ. ಅವರು ಭತ್ತ ಎಲ್ಲ ಬೆಳೆದಿದ್ದಾರೆ, ಕಬ್ಬು ಭತ್ತ ಎಲ್ಲ ಬೆಳೆದಿದ್ದಾರೆ. ಸಹಜವಾಗಿ ಆಕರ್ಷಣೆ ಆಗತ್ತೆ, ಆನೆಗಳು ಬರ್ತವೆ, ಒಂದಿಷ್ಟು ತಿನ್ಕೊಂಡು ಹೋಗ್ತವೆ. ಅವರೆಷ್ಟು ದೊಡ್ಡ ಮನಸ್ಸು ಅಂತ ಹೇಳಿದ್ರೆ, ಹೇಗೆ ಹೇಳಿದ್ರು ಅಂದ್ರೆ, ಅವು ಬರ್ತವೆ, ಅವುಗಳ ಜಾಗ ಇದು, ಬರ್ತವೆ ಅವು ಪಾಡಿಗೆ, ಅವು ತಿಂತವೆ, ತಿಂದು ಎಷ್ಟು ತಿಂದು ಮಿಗಿಸ್ತಾವೋ ಅದು ನಮ್ಮ ಪಾಲು. ಹೌದು ಹೌದು ಹೌದು, ನಾವು ಅದೇ ಸಿದ್ಧಾಂತದವರು. ನಮ್ಮ ಮನೆಗೆ ಬಂದ್ರೆ ನೀವು ನೋಡ್ಬೇಕು, ಕೋತಿಗಳು ಹಿಂಡದು. ಏನ್ ಸರ್ ಹಿಂಗೆ ಅಂತಾರಲ್ಲ ಅವರು, ತಿನ್ಲಿ ಅವು, ಯಾಕಂದ್ರೆ ಪ್ರಕೃತಿಯ ಸಹಜವಾದಂತ ಬದುಕು ಅದು. ಅವ್ರ ಜಾಗಕ್ಕೆ ನಾವು ಸೇರ್ಕೊಂಡಿದ್ದೀವಿ, ನಾವು ಸೇರ್ಕೊಂಡಿದೀವಿ. ಹಾಗಾಗಿ ಅವು ಎಷ್ಟು ತಿಂತಾವೋ, ಅವು ಮಿಕ್ಕಿದ್ದನ್ನ ನಾವು ತಿನ್ನುವಂಥದ್ದು. ಅದು ಮಿಕ್ಕಿದ್ದು ತಿಂತೀವಲ್ಲ, ಅದೇ ಬೇಕಾದಷ್ಟು ಆಗುತ್ತೆ. ನಾವು ಆಸೆ, ನಮ್ಮ ಮನುಷ್ಯ ನಂಗೆ ಆಸೆಗೆ ಎಲ್ಲ ಕಲೆಕ್ಟ್ ಮಾಡಲ್ಲ. ಈಗ ಏನಾಗಿದೆ ಅಂದ್ರೆ, ಎಲ್ಲ ವ್ಯವಹಾರಿಕ ಆಗ್ಬಿಟ್ಟು ಈಗ ಬೆಳೆದಿದ್ದನ್ನ ತಕ್ಷಣ ಮಾರುಕಟ್ಟೆ ಮಾಡಬೇಕು. ಮಾರ್ಕೆಟ್ ಆಗಿದ ತಕ್ಷಣ ಅದನ್ನ ಉಳಿಸ್ಬೇಕು, ಉಳಿಸಿ ಒಂದು ಇನ್ನೊಂದಿಷ್ಟು ಜಮೀನ್ ತಗೊಳ್ಬೇಕು. ಅಥವಾ ಮುಂದಿನ ಜನಗಳು ಜಾಸ್ತಿ ದುರಾಸೆಗಳು ಜಾಸ್ತಿ ಇರ್ತವೆ, ಅದಕ್ಕೆ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ತಿಂತಾರೆ. ಅದೇ ಸರ್ ಹೇಳಿ, ರೈತರಿಗೆ ಕಿವಿ ಮಾತು ಈ ಮೂಲಕ ಏನ್ ಹೇಳಕ್ ಬಯಸ್ತೀರಿ? ರೈತರಿಗೂ ಮೊದಲು ಸರಳತೆಯನ್ನ ರೂಢಿಸ್ಕೋಬೇಕು. ಸರಳ ಜೀವನ, ಸಿಂಪಲ್ ಲೈಫೇ ಸುಂದರವಾದ ಜೀವನ. ಸರಳ ಜೀವನ ಸುಂದರ ಜೀವನ ಅಂತ ಆ ಸಿದ್ಧಾಂತಕ್ಕೆ ಅವ್ರು ಬಂದ್ಬಿಡ್ಬೇಕು. ಅವ್ರು ಅನಗತ್ಯವಾಗಿ ಖರ್ಚು ಮಾಡೋದನ್ನ ನಿಲ್ಲಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿತದೆ. ಅನಗತ್ಯವಾದ ಖರ್ಚುಗಳು ಎಷ್ಟು ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅರಿವಿಲ್ಲದೆ ಅವ್ರ ಸಂಪಾದನೆ ಒಂದು ವರ್ಷಕ್ಕೆ 12,000 ಇದ್ರೆ 15,000 ರೂಪಾಯಿನ ಅನಗತ್ಯವಾದ ಖರ್ಚು ಮಾಡ್ತಾರೆ. ಅದು ಅನಗತ್ಯ ಅಂತ ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ, ಅದು ಅರ್ಥ ಮಾಡ್ಕೋಬೇಕು. ಆಮೇಲೆ ತಾವು ಮಾಡ್ತಕ್ಕಂಥ ಬೇಸಾಯವನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕು. ಇದು ಹಾಕಿ ಅಯ್ಯೋ ಬೇಕಾಬಿಟ್ಟಿಗೆ ಮಾಡಬಾರ್ದು. ಭಾಳ ಜನ ನಮ್ಮ ರೈತರು ಹೆಂಗೆ ಮಾಡ್ತಾರೆ ಅಂದರೆ, ಉಳುಮೆ ಮಾಡ್ತಾರೆ, ನೆಡ್ತಾರೆ, ಅಲ್ಲೆಲ್ಲ ಹೋಗಿ ಕೂತಿರ್ತಾರೆ, ಕಾಲ ಕಳೆದಿದ್ದಾರೆ. ಹಂಗಲ್ಲ, ನಾನು ಒಂದು ಮಗುವನ್ನು ಸಾಕೋಕೆ ಎಷ್ಟು ಶ್ರಮ ಮಾಡ್ತೀನೋ, ಎಷ್ಟು ಪ್ರೀತಿ ಮಾಡ್ತೀನೋ, ಅದೇ ರೀತಿಯಲ್ಲಿ ನಾನು ಮಾಡೋ ಬೇಸಾಯವನ್ನು ಕೂಡ ಪ್ರೀತಿ ಮಾಡಬೇಕು. ಅದು ಹೊತ್ತಿಗೆ ನೀರು ಕೊಡೋದು ಅಥವಾ ಅದನ್ನ ಹೋಗಿ ಹೋಗಿ ಮಾತಾಡಬೇಕು ಸಸ್ಯಗಳ ಜೊತೆಯಲ್ಲಿ. ಅದಕ್ಕೂ ಒಂದು ಭಾಷೆ ಇದೆ. ಮಾತಾಡೋದಿಲ್ಲ ವ್ಯವಹಾರ ಆಗೋದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡೋದು ಅಂತ ಹೇಳಿದ್ರೆ ಅದು ವರ್ತನೆಗಳು ನಮ್ಗೆ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ, ಗೊತ್ತಾಗಬೇಕು ಅದು ವರ್ತನೆ. ಈಗ ನಾವು ಮಾತಾಡೋದು ಹೇಗೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನೀವು ದಿನ ನೋಡ್ತಾ ಹೋಗಿ ಇಲ್ಲೊಂದು ಸಸಿ ಬಾಡ್ತಾ ಇದೆ ಅಂದ್ರೆ ನನ್ನನ್ನು ಮಾತಾಡ್ತಾ ಇದೆ, ಅಣ್ಣ ನಂಗೆ ನೀರು ಬೇಕು, ಅಣ್ಣ ನಂಗೆ ನೀರು ಬೇಕು, ಒಂದು ಲೋಟ ನೀರು ಕೊಡೋಣ ಅಂತ ಕೇಳ್ತಾ ಇದೆ ಅಂತ. ಅದನ್ನ ನಾನು ಗಮನಿಸ್ಬೇಕು ರೈತನಾಗಿ. ಗಮನಿಸ್ತೇ ಹೋದ್ರೆ ಅದಕ್ಕೆ ಎಡವಟ್ಟಾಗುತ್ತೆ. ಅಲ್ಲೆಲ್ಲೋ ಒಂದು ಫಲ ಬಿಡುಕ್ಕೆ ರೆಡಿ ಆಗಿದೆ ಮರ ಅಂತ ಆದರೆ ಅದಕ್ಕೆ ಔಷಧಿ ಹೊಡೆದು ರಕ್ಷಣೆ ಮಾಡೋದಲ್ಲ, ಅದಕ್ಕೆ ಅದ್ರ ಕೆಲಸ ಅಲ್ಲ ಅದು. ನಾನು ಅದನ್ನು ನಿರಂತರವಾಗಿ ಗಮನಿಸ್ತಾ ಹೋಗ್ಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗುತ್ತೆ. ಈ ಸರಿ ಫಲ ಕೊಡಲಿಲ್ವ, ಯಾಕೆ ಕೊಡಲಿಲ್ಲ, ಏನಿರ್ಬೋದು, ಏನು ಸಮಸ್ಯೆ. ಈಗ ನಮ್ಮ ನಿಂಬೆ ಗಿಡ ಫಲನೇ ಕೊಡ್ತಿರಲಿಲ್ಲ, ಯಾಕೆ ಹಿಂಗಾಯಿತು ಅಂತ ನಮ್ಗೆ ಗೊತ್ತಿಲ್ಲ. ಯಾರೋ ಬಂದವರು ಏನು ಮಾಡಿದ್ರೆ ಜೇನು ಇತ್ತಲ್ಲಿ ಒಂದು ಗಿಡ, ಅವನು ಬಂದವನು ಮುಲಾಜಿಲ್ಲಿ ಆಗ ಆಡಗಳಲ್ಲಿ ಜೇನು ಕಿತ್ಕೋಬಿಟ್ಟ, ಆ ಕಿತ್ಕೋಕ್ಕೆ ಬೆಂಕಿ ಹಾಕ್ಬಿಟ್ಟ, ಅದಕ್ಕೆ ನಮಗೆ ಗಮನಕ್ಕೆ ಬರಲಿಲ್ಲ. ಆ ಒಂದು ಕೊಂಬೆ, ಸಣ್ಣ ಕೊಂಬೆ ಸುಟ್ಟೋಯ್ತು. ಅದಾದಮೇಲೆ ನಿಂಬೆ ಎಷ್ಟು ಬಿಡ್ತು ಗೊತ್ತೆ, ನಿಸರ್ಗ ಇಂಥದ್ದೆಲ್ಲ ಸಾಧ್ಯತೆ ಉಂಟಾ ಅಂತ ಅನ್ನಿಸ್ತು. ಅಂದರೆ ಒಳೊಳಗೆ ಏನೇನೋ ಕೇಳ್ತಾ ಇರ್ತಾವು. ಆ ಕೇಳುವ ಭಾಷೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಈಗ ನಮ್ಮ ಮಕ್ಕಳು ಕೂಡ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಮಕ್ಕಳು ಇದನ್ನೆಲ್ಲ ಕಲೀರಿ, ನೀವು ಪಠ್ಯಪುಸ್ತಕದ ಜೊತೆಗೆ ಇದು ಕಲೀರಿ. ನೋಡಿ ಅಲ್ಲಿ ಗಿಡ ಬಾಡ್ತಾ ಇದೆ, ಇನ್ನೊಂದು ಗಿಡ ಮತ್ತೇನೋ ಮಾತಾಡುತ್ತೆ, ಇನ್ನೊಂದು ಪಕ್ಷಿ ಏನೋ ಬಂದು ಇಲ್ಲಿ ಕೂತಿದೆ ನೋಡಿ, ನಮ್ಮ ತೂಗು ಎಲೆ ಮೇಲೆ ಪಕ್ಷಿ ಬುಲ್ಬುಲ್ ಬಂದು ಮೂರು ಮರಿ ಮಾಡ್ಕೊಂಡೋಯ್ತು. ಮೂರು ಮರಿನಲ್ಲಿ ಎರಡು ಮರಿ ಈಗ ತುಂಬ ಚೆನ್ನಾಗಿದ್ದಾವೆ, ನನ್ನ ಮಗ ಈಗ ಗಮನಿಸ್ತಾನೆ. ಒಂದು ಮರಿನ ಏನು ಮಾಡ್ತು, ಅಳಿಲು ತಿಂದ್ಬಿಡ್ತು. ನಮಗೆ ಫಾರ್ ದಿ ಫಸ್ಟ್ ಟೈಮ್ ಅಳಿಲು ಮಾಂಸಹಾರಿ ಎಂದು ಗೊತ್ತಾಗಿದ್ದು. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ, ಒಂದು ಮರಿನ ಅಳಿಲು ತಿಂತು. ಈಗ ಯಾವಾಗ ಅದು ಗೊತ್ತಾಗೋದು, ನಾನು ಅದ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಾಗ ಮಾತ್ರ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಗೊತ್ತಾಗೋದೇ ಇಲ್ಲ. ಹಾಗೆ ಬೇಸಾಯ ಕೂಡ, ರೈತರು ಕೂಡ ಹಿಂದಿನ ಜನ ಹೆಂಗಿದ್ರು ನೋಡಿ. ನಾವೆಲ್ಲ ಹಿಂದೆ ಹೆಂಗಿದ್ದು ಅಂದರೆ ಕೊಟ್ಟಿಗೆ ಇತ್ತು, ಅರ್ಧ ಮನೆ ವಾಸ ಮಾಡ್ತಿದ್ದು ನಾವು, ಅರ್ಧ ಮನೆ ಪ್ರಾಣಿಗಳು ವಾಸ ಮಾಡ್ತಿದ್ದು. ಈಗ ಹಂಗಿಲ್ಲ, ಪ್ರಾಣಿಗಳನ್ನ ಸಪ್ರೇಟಾಗಿ ಹಾಕಿದ್ದೀವಿ. ನಾವು ಏನು ಅಸನ ಕ್ಲೀನಾಗಿರಬಾರ್ದು ಅಂತ ನಾನು ಹೇಳಲ್ಲ, ಕ್ಲೀನೇಜ್ ಬದುಕಲ್ಲ, ನಾವು ಅನ್ಕೊಂಡ್ರು ಕ್ಲೀನ್ ಅಲ್ಲ. ಪ್ರಾಣಿಗಳನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯ. ನಿಜವಾದ ರೈತನಿಗೆ ಇದಿದ್ರೆ ಖಂಡಿತ ಅವನು ಯಶಸ್ಸಾಗ್ತಾನೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದಕ್ಕೆ ಯಾವ ಸರ್ಕಾರದ ಬೆಂಬಲನೂ ಬೇಕಾಗಿಲ್ಲ, ಪ್ರಯತ್ನ ಮಾಡಿ ಖಂಡಿತ ಅವರವರೇ ತಿಳ್ಕೊಂಡ್ಬೇಕಷ್ಟೇ ಅಂತ. ಈ ಲೆಕ್ಕದಲ್ಲಿ ಒಂದು ನಿಸರ್ಗ ಅನ್ನುವಂಥದ್ದು ದೊಡ್ಡ ಪಾಠ, ಅದೇ ದೊಡ್ಡ ಯೂನಿವರ್ಸಿಟಿ. ಅದರಲ್ಲಿ ನಿಮ್ಗೇನು ಫೀಸ್ ಕಟ್ಟಬೇಕಾಗಿಲ್ಲ, ನೀವು ಗಮನಿಸ್ತಾ ಹೋದ್ರೆ ಸಾಕು, ಕಲಿಬಹುದು. ನಾವು ಎಷ್ಟು ಬದುಕಿತೀವೋ ಅಷ್ಟೇ ಸಿಗ್ತಾ ಹೋಗುತ್ತೆ. ಚಿನ್ನದ ಗಣಿ ಇದ್ದಾಗ ನಮ್ಗೆ ಎಷ್ಟು ಯಾವ ಚಿನ್ನ ಬೇಕು ಅಥವಾ ಇದ್ ಬೇಕು, ಬೆಳ್ಳಿ ಬೇಕಾ ತಗೊಳ್ಬಹುದು, ನಮ್ಮ ತೀರ್ಮಾನ. ಸಹಜ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇಬ್ರು ದಂಪತಿಗಳು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಅದಕ್ಕಿಂತ ಮುಂಚೆ ರೈತ ಬಾಂಧವರಿಗೆ ಅನುಮಾನಗಳಿದ್ರೆ ನಿಮ್ಮ ಫೋನ್ ನಂಬರ್ ಒಂದ್ಸರಿ ಹೇಳ್ಬಿಟ್ರೆ ಅನುಕೂಲ ಆಗುತ್ತೆ. 9447-43-928. ಮತ್ತೊಮ್ಮೆ ಕನ್ನಡದಲ್ಲಿ ಹೇಳಿ. 9444-87-43-928. ಬಹಳ ಒಳ್ಳೆಯದು ಕೃಷ್ಣ ಹಾಗೂ ಕಿರಣ ದಂಪತಿಗಳೇ, ಸಾಕಷ್ಟು ಮಾಹಿತಿಗಳನ್ನ, ನಿಮ್ಮ ಅನುಭವಗಳನ್ನ, ಸಹಜ ಕೃಷಿಯಲ್ಲಿ ಇರುವಂತ ನಿಮ್ಮ ಅನುಭವಗಳನ್ನ ನಮ್ಮ ರೈತ ಬಾಂಧವರ ಜೊತೆಗೆ ನಮ್ಮ ಜೊತೆಗೆ ಹಂಚಿಕೊಂಡ್ರೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ, ನಮಸ್ಕಾರ. ಸಹಜ ಕೃಷಿಯಲ್ಲಿ ತೊಡಗಿರುವ ಮಳವಳ್ಳಿಯ ಎಂವಿ ಕೃಷ್ಣ ಹಾಗೂ ಕಿರಣ ದಂಪತಿಯೊಂದಿಗಿನ ಸಂವಾದವನ್ನು ಆಲಿಸಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಜಿ ಶಾಂತಕುಮಾರ್. ಈಗ ಕೇಳಿ, ಡ್ರ್ಯಾಗನ್ ಹಣ್ಣಿನ ಬೇಸಾಯವನ್ನು ಕುರಿತು ಹುಣಸೂರು ತಾಲೂಕು ಬೆಂಕಿಪುರದ ಮಾಕನಾಯಕ ಅವರೊಂದಿಗಿನ ಸಂದರ್ಶನವನ್ನು. ಮಾಕನಾಯಕರಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಾಯಕರಿಗೆ? 78 ಏಜು, 41 ವಯಸ್ಸು. ಏನು ವಿದ್ಯಾಭ್ಯಾಸ ಮಾಡಿದ್ರಿ ನಾಯಕರೇ? ನಾನು ಏನಿಲ್ಲ, ಒಂದು 6ನೇ ತರಗತಿ ಓದಿವ್ನಿ. ಅವಾಗೆಲ್ಲ ಕಷ್ಟ ಇತ್ತು, ಕೂಲಿ ಮಾಡಿ ನಮ್ಮ ತಂದೆ ತಾಯಿಗಳು ಸಾಕಿದ್ರು. ಎಜುಕೇಶನ್ ಬಿಟ್ಬಿಟ್ಟು ಆರಂಭ ಮಾಡಕ್ತಿರಿದೆ. ಎಷ್ಟು ಜಮೀನಿದೆ ತಮಗೆ? ನಮಗೆ ಒಂದು 6-7 ಎಕರೆ ಜಮೀನಿದೆ. ಏನೇನು ಬೆಳೆ ಮಾಡಿದ್ರಿ ನಾಯಕರ? ಎಲ್ಲ ಬೆಳೆನೂ ಮಾಡಿದ್ವಿ. ಮಾವು, ತೆಂಗು, ಅಡಿಕೆ, ಡ್ರ್ಯಾಗನ್ ಫುಡ್ಡು, ಏಲಕ್ಕಿ, ಕಾಫಿ, ಬಟರ್ ಪುಟ್ಟು, ಆಮೇಲೆ ಚೀರಿ, ಲೋನಿ ಎಲ್ಲ ತಂದು ಇಟ್ಕೊಂಡು ಇವಾಗ ಬೋರ್ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಮಾಗನಿ ಮತ್ತು ಎಬ್ಬೆವು ಎಲ್ಲ ಬಂದಿದೆ. ನಾಯಕರೇ, ಈ ಡ್ರ್ಯಾಗನ್ ಹಣ್ಣನ್ನು ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ನನಗೆ? ಯಾಕೆ ಇದರಲ್ಲಿ ಎಕ್ಚುಲಿ ಫಾರಂಗೆ ಹೋದೆ, ಅಲ್ಲಿ ನಮ್ಮ ಸಮಾವೇಶದಲ್ಲಿ ತೋರಿಸ್ಕೊಟ್ರು. ನಾನ್ಯಾಕೆ ಬೆಳಿಬಾರ್ದು, ಸುಲಭದ ಬೆಳೆ, ನೀರು ಕಡಿಮೆ, ಸಾಲದಕ್ಕೆ ಇದು ಒಳ್ಳೆ ಆಹಾರ ಫುಡ್ ಇದು ಅಂತೆಲ್ಲ ಮಾಹಿತಿ ಕೊಟ್ಟರು. ಆಗ ನನ್ನ ಮನಸ್ಸು ತಲೆಗಟ್ಟಿಗತ್ತು. ಏನು ಅಂದರೆ, ನಾವ್ಯಾಕೆ ಬೆಳಿಬಾರ್ದು, ನಮ್ಮದು ಕಲ್ಲು ಭೂಮಿ, ಏನು ಬೆಳೆದ ವಸ್ತುವಿನಲ್ಲಿ ಯಾಕೆ ಬೆಳಿಬಾರ್ದು ಅಂದ್ಬಿಟ್ಟು. ನಿಮಗೆ ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಇವಾಗೆಲ್ಲ ಬೋರ್ ಹಾಕ್ಸ್ಕೊಂಡು ಸುತ್ತ ಶ್ರೀಗಂಧ, ಸಿಲ್ವರು, ಮೆಣಸು. ಸಸಿ ಎಲ್ಲಿಂದ್ರೆ? ಸಸಿ ಎಕ್ಚಳಿ ಫಾರಂ ಇಂದ ತಂದೆ. ಹೌದಾ? ಅಲ್ಲಿ 25 ರೂಪಾಯಿ ಕೊಟ್ರು ಒಂದೊಂದು ಸಸಿ. ಒಂದೊಂದು ಸಸಿಗೆ ಬೇರೆ ಎಲ್ಲಾದ್ರೂ ಹೋಗಿ ನೋಡ್ಕೊಂಬಂದ್ರ ಹೇಗೆ ಬೆಳೀತಾರೆ? ನೋಡಿರ್ಲಿಲ್ಲ ಸರ್, ವಾಟ್ಸಪ್ಪಲ್ಲಿ ನೋಡಿದೆ. ಆದ್ರೂ ಮಾಡ್ಬೇಕು ಅನ್ನೋ ಪ್ರಚಾರ ಇತ್ತಲ್ಲ. ಯಾವಾಗ ಅಲ್ಲಿಗೆ ಮೀಟಿಂಗ್ ಅಟೆಂಡ್ ಆದ, ನಾನು ಮಾಡ್ಬೇಕಲ್ಲ, ಇದ ಕಲ್ ಭೂಮಿ ನಮ್ದು, ಏನು ಬೆಳೆಯಲ್ಲ, ನಾಟ್ ಬೇರೆ ಇಲ್ಲ, ಏನು ಮಾಡೋದು ಅಂದ್ಬಿಟ್ಟು ಆಗ ಕಲ್ಲುಗಳು ತರಿಸ್ದೆ. ಒಂದು 100 ಕಲ್ಲು ತರಿಸಿದೆ, ಮಿಕ್ಕಂಡಿದ ಸುತ್ತ ಪೆಂಚನ್ ಮಾಡಿ. ಎಲ್ಲಿಂದ ತರಿಸಿದ್ರೆ ಕಲ್ಲು? ಚಿನ್ಕುರ್ಲಿಂದ ತರಿಸಿದೆ. ಎಷ್ಟು ಬಿತ್ತು ಒಂದು ಕಲ್ಲು? ಆಗ ಮಾ 18 ರೂಪಾಯಿ 20 ರೂಪಾಯಿ ತರಿಸ್ಕೊಂಡಿದ್ದೆ ಒಂದು 10 ವರ್ಷದಲ್ಲಿ. ಮಾವಿನ ತೋಟ ಮಾಡಿದೆ ಒಂದು 1 ಎಕರೆ, ಅದ್ರ ಸುತ್ತಾಗಿ ಮಿಗ್ದಿದ್ದು. ಅವ ಹಂಗೆ ಮಾಡಿಕೊಂಡಿದ್ದೀವಿ ಒಂದು 100 ಕಲ್ಲ. ಅದರಲ್ಲಿ ಈಗ 100 ಕಲ್ಲ ನೆಟ್ಟಿ ಹೋಗಿ ಕೇಳಿದೆ, ಕೊಡ್ತೀವಿ ಅಂದರು. ಸೋಸಿ ಕೊಟ್ಟರು 25 ರೂಪಾಯಿನಿಂದ. ಅತ್ತಂದು ಒಂದು 6 ತಿಂಗಳು ಮಡಿಕೊಂಡೆ, ಎಟ್ಗಿ ಕಿಲ್ಲ ನನಗೆ ಅಂದ್ಬಿಟ್ಟು. ಅದರಲ್ಲಿ ಮೂರು ಕಳೀತಿದ್ವಲ್ಲ, ಒಂದಕ್ಕೆ ಇದು ಮಾಡಿ ನಾನೇ ನಾಟಿ ಮಾಡಿದೆ. ಅದು 400 ಮಾಡ್ಕೊಂಡು 400 ಮಾಡಿಬಿಟ್ಟು ನೆಟ್ಟೆ. ಈಗ ರಬ್ಸದ ಗಿಬ್ಸೆಲ್ಲ ಟ್ರೈನಿಂಗ್ ಕೊಟ್ಟಿರೋ ಅಲ್ಲಿ, ಆಗ ಕಲ್ಲಿಗೆ 4 ನೆಟ್ಬಿಟ್ಟು ಸ್ವತ್ತ ಬೇವಿನ ಹಿಂಡಿ ಹಾಕಿ ಅದರ ಮೇಲೆ ದನಿನ ಗೊಬ್ಬರ ಹಾಕಿದೆ. ಅಂತರ ಏನು ಕೊಟ್ಕೊಂಡ್ರಿ? 10 ಅಡಿ ಅಂತರ ಕೊಟ್ಕೊಂಡೆ. ಸಾಲಿನ ಸಾಲಿಗೂ 10 ಅಡಿ 10 ಅಡಿ ಗಿಡಕ್ಕೂ 10 ಅಡಿ ಕೊಟ್ಟೆ. ಅದ್ರ ಮಧ್ಯದಲ್ಲಿ ಬೇಕಾದ್ರೆ ನಾವು ಇನ್ನೊಂದು ಕಂಬ ನೆಟ್ಟು ಮೇಲೆ ಸರಳ ಮಾಡಿಬಿಟ್ರೆ ಅದ್ರ ಬೊಮ್ಮಲ ಹೋಗ್ತದಂತ. ಅದು ಇನ್ನೂ ಮಡಗಿಲ್ಲ ನಾನು. ಆಮೇಲೆ ಟೈರ್ಗೆ ತಂದು. ಈಗ ನೀವು ಡ್ರ್ಯಾಗನ್ ಹಣ್ಣನ್ನು ನಾಟಿ ಮಾಡಿದ್ದು ಯಾವಾಗ? ನಾವು ಮಾಡಿದ್ದು ಜೂನ್ ತಿಂಗಳಲ್ಲಿ ಮಾಡಿದ್ವು. ಹೌದಾ? ಇತ್ತ ಕೊರ್ಸಾನಿ ಒಂದು ವರ್ಷ ಆಗಿದೆ. ಈಗ ಟೈರ್ ಮೇಲೆ ಹೋಗಿ ಬೊಗ್ಗದೆ, ಇನ್ನು 6 ತಿಂಗಳು ರಸ್ತೆಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನೂ ಹಣ್ಣು ಸಿಕ್ಕಿಲ್ಲ? ಹಣ್ಣು ಸಿಕ್ಕಿಲ್ಲ. ನಾವು ತಿಂದಿವಿ ಅಲ್ಲಿ ತಗೊಂಡು, 200 ರೂಪಾಯಿ 300 ರೂಪಾಯಿ ಹೇಳ್ತಾರೆ, ಕಾಸ್ಟ್ಲಿ ಜಾಸ್ತಿ. ಅದಕ್ಕೆ ನಾವು ಮಾವಿನ ಹಣ್ಣು ತಗೊಂಡು ಹೋಗೋಣ, ಇದು ಬೆಳಿ ಬರ್ದಲ್ಲ ಅಂತ ಒಂದು ಮನಸ್ಸು ಅಂತಗತ್ತು. ಆಯ್ತು. ಈಗ ಒಟ್ಟು ನೀವು 500 ಸಸಿ ಹಾಕಿರೋದು? 500 ಸಸಿ 100 ಕಂಬಕ್ಕೆ. ಅಂದ್ರೆ 1 ಎಕರೆ ಬರುತ್ತಾ ಅಥವಾ ಹೇಗೆ? 1 ಎಕರೆ ಬರಲ್ಲ, 1.5 ಎಕರೆ ಬರ್ಬೋದು. 1.5 ಎಕರೆ. ಮತ್ತೆ ನಿಮ್ಗೆ ಸುಲಭದ ಬೆಳೆ ಅನ್ನಿಸ್ತಾ ಇದು? ಸುಲಭದ ಬೆಳೆ ಇದು. ಹೆಂಗಂದ್ರೆ ಸತ್ತೆ ಬರ್ತದೆ, ಸತ್ತೆ ಬಂದ್ರೆ ಸಾವಯವದಲ್ಲಿ ಎಲ್ಲ ಅಲ್ಲೇ ಮುಗ್ಸೋದು. ಅಗಸಿ ಮುಗಿಸ್ಬಿಟ್ರೆ ಅದೇ ಗೊಬ್ಬರ ಆಯ್ತದೆ. ಧಾನ್ಯ ಗೊಬ್ಬರ ಒಂದೊಂದು ಮೂಟೆ ಸುರಿಯೋದು ಗೆಡ್ಡೆಗೆ, ಅದ್ರ ಮೇಲೆ ಬೇವಿನ ಹಿಂಡಿ ಹಾಕೋದು. ಪೌಡ್ರ್ ಇರುತ್ತೆ, ಬೀಚಿಂಗ್ ಪೌಡ್ರು, ಇದಿರ್ತದಲ್ಲ ಇರುವೆ ಪೌಡ್ರು, ಅದ ಡೈಲಿ ನೋಡ್ಕೋಬೇಕು. ಇರುವೆ ಎತ್ತಾ ಇರ್ತದೆ, ಅದಕ್ಕೆ ದಿನ ಒಂದು 3 ಕನ್ನಕ್ಕೆ 3 ಕನ್ನಕ್ಕೆ ನೋಡ್ಕೊಂಡ್ರೆ ಅದು ಕಳ್ಳಿ ಥರ ಹೊಂಟೋಗ್ಬಿಡ್ತದೆ ಮೇಲಕ್ಕೆ. ಹೋದಾಗ ಬಗ್ಗದಾಗ ಅದು ಹೂವಾಯ್ತದೆ. ಅಲ್ಲಿ ನೋಡ್ಕೊಬಂದಿದ್ದೆ ಎಕ್ಚುಲಿ ಫಾರಮಲ್ಲಿ. ಹಿಂಗಾಯ್ತೆ ಅಂತ ಭವಿಷ್ಯದಲ್ಲಿ ನನಗೆ ಯಾಕೆ ಬೆಳಿಬಾರ್ದು? ಜನ ಎಲ್ಲ ಈ ಪಾಟಿ ಕಾಸ್ಟ್ಲಿ ಕೊಡ್ತಾರಲ್ಲ, ನಾವು ಬೆಳ್ಕೊಂಡ್ರೆ ಒಂದು 10 ಗಿಡ ಬೆಳೆದ್ರೆ ಎಷ್ಟೋ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಆಮೇಲೆ ಬಟರ್ ಪುಡ್ ತಂದು ಮಡ್ಗಿವಿ ಒಂದು 200. ಅಲ್ಲ, ಹೊಸ ಬೆಳೆ ಬೆಳೆಯೋದು ಕಷ್ಟ ಹಾಗೇನು ಅನ್ನಿಸ್ಲಿಲ್ವ ತಮಗೆ? ಇಲ್ಲ ಇಲ್ಲ, ಕಷ್ಟ ಅಂದರೆ ನಾವು ಕಷ್ಟ ಪಡೋದಕ್ಕಿಂತ ಜಾಸ್ತಿ ಕಷ್ಟ ಇಲ್ಲ ಇದು. ಮಳೆ ಬಂದರೆ ಉಂಟು, ಮಳೆ ಬರೆದ್ರೆ ಇಲ್ಲ. ಇದು ಹಂಗಿಲ್ವಲ್ಲ, ಇದು ಏನು ಒಂದು ವಾರದಲ್ಲಿ ಬೇಕಾದ್ರೆ ಒಂದೊಂದು 1 ಲೀಟರ್ ನೀರು ಬಿಟ್ಬಿಟ್ರು ಕಲ್ಲು ಸುತ್ತಲ್ಲ ತಡ್ಕತ್ತದೆ. ದನಿ ಗೊಬ್ಬರ ಇನ್ನೇನು ಸಾವಯವ ಬಿಟ್ರೆ ಇನ್ನೇನು ಕೆಮಿಕಲ್ ಹಾಕ್ಬಾರ್ದು, ಅದಕ್ಕೆ ಹಾಕಿಕ್ಕಿಲ್ಲ. ಸುಲಭದಲ್ಲಿ ಬಂದ್ಬಿಡ್ತಲ್ಲ, ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮನ್ಸು ಅಟ್ಕತ್ತು. ಅಲ್ಲ, ನೀವು ಬರೀ 100 ಗಿಡ ಅಷ್ಟೇ ತಂದಿದ್ದು? ಅದನ್ನೇನು ಪ್ಯಾಕೆಟಲ್ಲಿ ಕೊಟ್ರು? ಪ್ಯಾಕೆಟಲ್ಲಿ ಕೊಟ್ಟರು. ಅದೊಂದು 6 ತಿಂಗಳು ಬಣಗದೆ ಆಯಿತು. ಅದು 1-4 ಆದವಲ್ಲ, ಅದೇ ಕಟ್ ಮಾಡಿ ಕಂಬಕ್ಕೆ ನೆಟ್ಕೊಂಡೆ. ಅಲ್ಲಿಗೆ ಸುಲಭ ಉಳ್ಕತ್ತು ದುಡ್ಡು. ಅಂದ್ರೆ ನೆಡೋದು ಹೇಗೆ, ಯಾವ ವಿಧಾನದಲ್ಲಿ ನೆಟ್ರಿ? ಅದೇ 1 ಅಡಿ ಗುಂಡಿ, 6 ಅಡಿ ಕಲ್ಲಿಗೆ 1 ಅಡಿ ಗುಂಡಿ, ಗುಂಡಿ ಸುತ್ತ ನೆಟ್ಬಿಡೋದು. ಮೊದಲು ನೆಟ್ಬಿಟ್ಟು ಸುತ್ತ ದೂರಕ್ಕೆ 1 ಅಡಿಲಿ ಸುತ್ತ ಗೊಬ್ಬರ ಬಿಟ್ಬಿಡೋದು. ಅಲ್ಲ, ಅದು ಕಳ್ಳಿ ಜಾತಿ ಅಂತೀರಿ, ಗೆಣ್ಣಿರುತ್ತೆ, ಎಷ್ಟು ಗೆಣ್ಣು ಒಳಗಡೆ ಹಾಕಿದ್ರೆ ಎಷ್ಟು ಗೆಣ್ಣು ಮೇಲೆ? ಒಂದು 3 ಇಂಚ್ ನೆಟ್ರಿ ಸಾಕು, ಅದು ಒಳಗೆ 3 ಇಂಚು. 1 ಅಡಿ ಗುಂಡಿಗೆ, ಆ ಗುಂಡಿ ಒಳಗೆ ಇದ್ದಂಗೆ ಒಂದು 1 ಇಂಚ್ ಬಿಟ್ಕೊಬಿಟ್ಟು ಸುತ್ತ ನೆಟ್ಬಿಡೋದು. ಅದ್ಮೇಲೆ ಸ್ವಲ್ಪ ರೌಂಡ್ಗೆ ಗೊಬ್ಬರ ಬಿಟ್ಕೋಬೇಕು. ಅದು ಅದಾದ ಮಣ್ಣು ಮಿಕ್ಸಲ್ಲಿ ಬಂದಂಗೆ ಮೇಕ ಹಬ್ಬದಾಗ ಇದು ಮುಟ್ಕೋಬಿಡೋದು, ಏನ ಮಣ್ಣ. ಅದ್ರ ಮೇಲೆ ಅದು ಬೆಳೆದಂಗೆ ಮಣ್ಣು ಒಂದೊಂದು ಮಂಕರಿಗೆ ಗೊಬ್ಬರ ಸುರ್ಕೋಬೇಕು. ಅದ್ರ ಮೇಲೆ ಪೌಡರ್ ಹಾಕಬೇಕು. ಬೇವಿನ ಹಿಂಡಿ ಮಾತ್ರ ಹಾಕ್ತಾ ಇರಬೇಕು. ಬೇವಿನ ಹಿಂಡಿಗೆ ಯಾವುದು ಹಾಕಂಗಿಲ್ಲ, ಕೆಮಿಕಲ್ಲೇ ಹೊಡಿಬಾರ್ದು. ತುಂಬಾ ಜನ ಡ್ರ್ಯಾಗನ್ ಹಣ್ಣು ಬೆಳೆಯೋರು ಬೆಡ್ ತರ ಮಾಡ್ಬಿಡ್ತಾರೆ, ಕೆಲವು ಮಾಡ್ತಾರೆ, ತಿಂಡಿದ್ರೆ 4 ಅಡಿ 5 ಅಡಿಗೆ ಇಟ್ಕೊಂಡು ಮಾಡ್ಕೋತಾರೆ. ಇದು ಯಾಕಂದ್ರೆ ನಮಗೆ 10x10 ಇದ್ರೆ ಸುಲಭ ಒಳಗಡೆ ಓಡಾಡ್ಬೋದು. ಅದು ಒಂದು 5-6 ವರ್ಷ ಕಳೆದ್ಮೇಲೆ ಕೌಂಚ್ಕೊಬಿಡ್ತದೆ. ನಾನು ಬೆಳೆದಿರೋರ ಹತ್ರ ಹೋಗಿ ನೋಡಿದೆ. ಎಲ್ಲೆಲ್ಲಿ ನೋಡಿದ್ರಿ? ಅಲ್ಲಿ ಗುರುಪುರದಲ್ಲಿ ನೋಡಿದೆ, ಅಲ್ಲಿ ಎಮ್ಮೆ ಕೊಪ್ಪಲಲ್ಲಿ ನೋಡಿದೆ. ಕೌಂಚ್ಕೊಬಿಡುತ್ತೆ, ದೂರ ಇದ್ದಷ್ಟು ಒಳ್ಳೇದು, ಕಾರಣ ಇದು ಫಲ ಕೊಡ್ತದೆ ಚೆನ್ನಾಗಿ. ಆಮೇಲೆ ನೆರಳಿರಬಾರ್ದು, ನೆರಳಿದ್ರೆ ಕೊಳ್ತೋಗ್ಬಿಡುತ್ತೆ. ತೆಳ್ಳಿಗೆಲ್ಲ ಒಂದೊಂದು ಮರ ಇರಬೇಕು. ಆ ಮರ ಇದ್ದಾಗ ಅದು ಬೇಸಿಗೆಲ್ಲ ಅರ್ಶಿನ ಥರ ಬಂದ್ಬಿಡುತ್ತೆ, ಮರ ಇದ್ದಾಗ ಬರಲ್ಲ ಅದು. ಅರ್ಧ ಬಿಸಿಲು ಬರ್ತದೆ, ಅರ್ಧ ಹೋಗಿರ್ತದೆ. ಅದಕ್ಕೋಸ್ಕರ ತೆಳ್ಳಗೆ ಒಂದು ಸಿಲ್ವರ್ ಗಿಡ, ಒಂದು ಭೂತಮರ ಅಂತ ಒಂದು ಛತ್ರಿ ಬರ್ತದೆ, ಅದು ಇದಕ್ಕೆ ಮೂಳೆ ಮುರಿದೋದ್ರೆ ಒಳ್ಳೇದಂತ ಆಯುರ್ವೇದ ಯಾರೋ ಹೇಳಿದ್ರು ಹಾಕಿವ್ನಿ. ಇದ್ರ ಬಗ್ಗೆ ಚೆನ್ನಾಗಿ ಅನುಕೂಲ ಆಗಿ ಬೆಳೆದಿದೆ. ಅಲ್ಲ, ನೀವು ಎಷ್ಟು ಖರ್ಚು ಮಾಡಿದ್ರಿ? ಅದೇ ಏನು ಸಹ ಖರ್ಚು ಏನಿಲ್ಲ, ನನಗೆ ಕಲ್ಲು ಸ್ವಂತ ಇದ್ದು, ಇದು ಒಂದು 25-100 ರೂಪಾಯಿ ಆಯಿತು ಗಿಡಕ್ಕೆ. ಇನ್ನು ಬೇವನಿಂಡಿ ಒಂದು ಮೂಟ ತಂದಿದೆ 1,200 ಕೊಟ್ಟು. ಇನ್ನು ಪೌಡ್ರು ಮಾಮೂಲಿ, ದನಿನ ಗೊಬ್ಬರ ಮನೆದೆ, ಇನ್ನೇನು ಖರ್ಚು ಮಾಡಿಲ್ಲ. ಈಗ ಬೇರೆ ಕಡೆ ಎಲ್ಲ ಹೋಗಿ ನೋಡಿದೆ ಅಂತಂದ್ರಲ್ಲ, ಅವರೆಲ್ಲ ಎಷ್ಟೆಷ್ಟು ಗಿಡ ಹಾಕೊಂಡಿದ್ರು? ಅವರು ಒಂದು 50 ಹಾಕವ್ರೆ, 25 ಹಾಕವ್ರೆ, 75 ಹಾಕವ್ರೆ, 200 ಹಾಕವ್ರೆ. ಗುರುಪುರದ ಹತ್ರ ಚೆನ್ನಾಗಿ ಮಾಡವ್ರೆ. ಅವ್ರಿಗೆ ಫಸಲು ಬರ್ತಾ ಇದೆಯಾ? ಅವ್ರಿಗೆ ಬರ್ತಾ ಇದೆ ಫಸಲು. ಅವರು ಜಾಸ್ತಿ ಉದ್ದಾನೆ ಇಟ್ಕೊಳವ್ರೆ, 8-9 ಅಡಿಯ ಕಾವಡಿಯಾಗಿ ಗಾರೆಕಲ್ಲು ಮಡಿಕೊಳವ್ರೆ. ಗಾರೆಕಲ್ಲು ಕಾಸ್ಟ್ಲಿ, ನಮಗೆ ಬಡವ್ರಿಗೆ ತಡೆಯೋಕ್ಕಾಗಲ್ಲ. ಇದಾದ್ಮೇಲೆ ಅದೇ ಏನಾರ ಬಂದರೆ ಅದ್ರಲ್ಲಿ ಮಾಡ್ಕೊಬಿಡ್ಬೋದು. ನಾವು ಇನ್ನೊಂದು ಎಕರೆ ಬಿಟ್ಕೊಂಡಿವ್ನಿ ಹಂಗೆ. ಈಗ ಸೊಸಿಗಳನ್ನು ಮಾಡ್ಕೊಂಡಿನಿ, ಅಡಿಯಿಂದ ಒಂದೊಂದು ಹೋಯ್ತಾ ಇರ್ತಲ್ಲ, ಕಟ್ ಮಾಡ್ಕೊಂಡು ಬೇರೆ ಮಡಿಕೊಂಡಿನಿ ಒಂದು 1,000 ಗಿಡವ. ಈಗ ಅದು ಬಂದರೆ ನಾನು ಎಕ್ಸ್ಟ್ರಾ ಮಾರ್ಕೋಬಹುದು, ಬೇರೆಯವ್ರಿಗಾರು ಕೊಡ್ಬೋದು, ನಾನ್ಯಾರು ಮಾಡ್ಬೋದು. ಈಗ ಸಸಿನೇ ಮಾರಿ ಆದಾಯ ಮಾಡ್ಕೋಬೇಕು ಮಾಡ್ಕೋಬೇಕು. ಅದರಲ್ಲೂ ನಮ್ಮ ಗಂಟು ಬಂದೋಯ್ತು, ಗೊಬ್ಬರಕ್ಕೂ ದುಡ್ಡಾಯ್ತು, ಆಳುಗಳಿಗೂ ದುಡ್ಡಾಯ್ತು, ಪ್ರತಿಯೊಂದು ನಮ್ಮ ಕೈಲೇ ನಾವು ಕೆಲಸ ಮಾಡ್ಕೊಂಡ್ರೆ. ಸಾವಯವದಲ್ಲಿ ತರಗು ಪರಗು ಉದಿರುತ್ತೆ, ನನಗೆ ಒಂದು 500 ತ್ಯಾಗ ನೆಟ್ಟಿವ್ನಿ, ಸುತ್ತ ತರಗು ಉದಿರುತ್ತೆ. ಎರಳಿನ ತೊಟ್ಟಿ ಕಟ್ಕೊಂಡಿವ್ನಿ, ಅಲ್ಲಿಗೆ ಸುರ್ಕೊಳ್ಳೋದು, ಬಾಳೆ ಹಾಕೊಂಡಿವ್ನಿ, ಅದು ಅಲ್ಲಿ ಒಳಗಡೆ ಹಾಕೊಳ್ಳೋದು, ಯಾರೇ ತಿನ್ಕತ್ತದೆ. ಒಳ್ಳೆ ಫಸ್ಟ್ ಕ್ಲಾಸ್ ಗೊಬ್ಬರ ಬರ್ತದೆ, ಕೋಳಿ ಅದೇ ಒಂದು 50-100 ಇರ್ತವೆ, ಮನೆ ಆರಾಮಾಗದೆ, ಏನು ತೊಂದರೆ ಎಲ್ಲ ಮಾಡ್ಕೋಬೋದು. ಈಗ ಆದಾಯ ಅಂತಂದರೆ ನಿಮಗೆ ಇನ್ನೂ 6 ತಿಂಗಳು ಬೇಕು ಹಣ್ಣು ಬರೋದು. ಬೇಕು ಬೇಕು ಅಲ್ವಾ? ಈಗ ಬೆಳೆದಿರೋರನ್ನ ಅನುಭವ ಕೇಳಿದ್ರಲ್ವಾ, ಒಂದೊಂದು ಗಿಡದಿಂದ ಎಷ್ಟು ಕೆಜಿ ಹಣ್ಣು ಬರುತ್ತಂತೆ? ಒಂದೊಂದು ಗಿಡದಿಂದ ಒಂದು 10 ಕೆಜಿ ಬರ್ಬೋದು, 2 ಕೆಜಿ ಬರ್ಬೋದು, 1 ಕೆಜಿ ಬರ್ಬೋದು. ಅದು ವರ್ಷ ಟೈಮಿಂಗ್ 100 ವರ್ಷ ಬಾಳದಂತೆ. ತೆಂಗು 7 ವರ್ಷ ಕಾಯ್ಕೋಬೇಕು, ಇದು 2 ವರ್ಷದಲ್ಲಿ ಕೈಗೆ ಸಿಗ್ತದೆ ಅಂತ ಹೇಳಿದ್ರು ನಮ್ಮ ಇವರು ಬೆಳೆದಿರೋರು. ಆಮೇಲೆ ಜೇನು ಮಾಡಬೇಕು ಅಂದರು, ಜೇನು ಸಾಕಿವ್ನಿ ಒಂದು 4 ಬಾಕ್ಸ. ಅವು ಹಸಿದಾನೆ, ಒಂದು 4 ವರ್ಷದಿಂದ ಹೇಳಿ ಸಾಕಾಯ್ತು, ಹಸಿನಿಲ್ಲ. ಬೇರೆ ಬೇರೆ ಪಕ್ಕ ಕೂತ್ಬಿಟ್ಟವ, ಈಗ ಕುಟುಂಬನ ಬೇರೆ ಕುಣಿಸ್ಕೊಂಡು ಜಾಸ್ತಿ ಮಾಡ್ಕೋಬೇಕು ಅಂತ ಬಾಕ್ಸ್ ಮಾಡಿಕೊಂಡು. ಅಂದರೆ ಡ್ರ್ಯಾಗನ್ ಹಣ್ಣು ಬೆಳೆಯೋರು ಎಲ್ಲ ಜೇನು ಸಾಕಲೇಬೇಕಂತ? ಇಲ್ಲ ಇಲ್ಲ, ಜೇನು ಸಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಓಕೆ. ಲೈಟಿಂಗ್ನು ಮಾಡಿದ್ರೆ ಇದ್ದಷ್ಟು ಒಳ್ಳೇದು, ರಾತ್ರಿ ಕಾಲ ಆಗಲಿ ಪರಸ್ಪರ ಹೊಂದ್ಕತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಂದಿವ್ನಿ. ಕುಟುಂಬ ಅಕ್ಕಪಕ್ಕದಲ್ಲಿ ಇರ್ತವೆ, ಕುಂಟಿಸ್ಕೋಬೇಕು, ನನಗೆ ಗೊತ್ತಿಲ್ಲ. ಅದು ಬೇರೆ ಕಾಯಿಲೆ ಬರೋದು, ಔಷಧಿ ಹೊಡೆಯೋದು ಏನು ಬರಲ್ಲ? ಇಲ್ಲ ಇಲ್ಲ ಅಂತ ಸರ್, ಇಲ್ಲ ಅಂತ ಏನು ಬಂದಿಲ್ಲ. ಕೊಳೆಯರು ಬೆಳೆದಿರೋರು ಹೇಳಿ, ಇಲ್ಲ ಇಲ್ಲ ಏನು ಬಂದಿಲ್ಲ. ಇವತ್ತವರೆಗೂ ಒಂದು ಗಿಡನೂ ಖಾಲಿಯಾಗಿಲ್ಲ, ಚೆನ್ನಾಗಿ ಬಂದದೆ. ಮಾತ್ರ ಬಿಸಿಲಿರಬೇಕು, ಬಿಸಿಲು ಎಷ್ಟಿರ್ತದೆ ಅಷ್ಟು ಒಳ್ಳೇದು. ಬೇಸಿಗೆಲ್ಲಿ ಮಾತ್ರ ತಳ್ಳಿ ಒಂದೊಂದು ಮರ ಒಳಗಡೆ ಇದ್ರೆ ಭಾರಿ ಒಳ್ಳೇದು ಅಂದರು. ಸುತ್ತಲ ದಾಳಿಂಬೆ ಇಟ್ಕೊಂಡಿವ್ನಿ, ಆದರೂ ಹೊರಗಡೆ ಶ್ರೀಗಂಧನ ಇಟ್ಕೊಂಡಿವ್ನಿ, ಎಲ್ಲ ಆವಾಗಲೇ ಸುಮಾರು ಬಂದವೆ. ಡ್ರ್ಯಾಗನ್ ಹಣ್ಣು ತಿಂದಿದ್ದೀರಾ? ತಿಂದಿವ್ನಿ ಸರ್. ಎಲ್ಲಿ ತಿಂದ್ರಿ? ಹುಣಸೂರು ಸಂತೆಲ್ಲಿ ತಗೊಂಡೆ ತಿಂದೆ, ನೋಡ್ಬೇಕು ಅಂದ್ಬಿಟ್ಟು. ಎಷ್ಟು ಕೊಟ್ಟು ತಗೊಂಡ್ರಿ? ಈ ದುಡ್ಡು ಕೊಡಲಿಲ್ಲ, ಯಾರೋ ಮಾರ್ತಿದ್ರು ಕಂಡವರು. ಒಂದು ತಿನ್ನು, 100 ರೂಪಾಯಿ ಒಂದು ಕೆಜಿ ಎಷ್ಟು ಅಂದೆ, 100-150 ಮಾರ್ತೀವಿ ಕಣ, ನಮ್ಗೆ ಬೇರೆಯವ್ರು ತಗೊಂಡ್ರೆ ಒಂದು 100 ರೂಪಾಯಿ ಕೊಡ್ತೀನಿ ನಾನು ಅಂತಂದರು. ತಿನ್ನೋಣ, ಆರೋಗ್ಯಕ್ಕೆ ಭಾರಿ ಒಳ್ಳೇದಂದ್ರು ಕೊಟ್ಟಿದ್ರು. ತಿಂದೆ, ಒಳಗಡೆ ಎಳ್ಳಂಗಿರ್ತದೆ ಬೀಜ, ಅದು ಬೆಣ್ಣೆ ಹೆಂಗಿರ್ತದೆ ತಿಂದರೆ ಚೆನ್ನಾಗಿರುತ್ತೆ. ಒಂಥರ ಒಂಥರ ಉಪ್ಪು ಉಪ್ಪು ಹೊಡಿತದೆ, ಒಂದೊಂದು ಸಾರಿ ಪಿಂಕು ವೈಟು ಗ್ರೀನು ಅಂತ ಎಲ್ಲ 3 ಥರ ಇದೆ. ಓಕೆ. ಈಗ ಎಲ್ಲ ಥರದಲ್ಲೂ ಗಿಡ ಮಾಡ್ಕೊಂಡು ಮಾಡ್ಕೊಂಡು ಮಡಿಕೊಟ್ಟಿನಿ, ಯಾರು ಬಂದರೆ ಕೇಳಿದ್ರೆ ಕೊಡ್ತೀನಿ. ಹೌದಾ? ಅವರು ಬೆಳೀಲಿ, ಯಾಕಂದರೆ ಆರೋಗ್ಯ ಚೆನ್ನಾಗಿ, ಹೆಲ್ತ್ ಚೆನ್ನಾಗಿರುತ್ತೆ. ಫ್ರೀಯಾಗಿ ಕೊಡ್ತೀರೋ ಅಥವಾ ಏನೋ ಕೊಡ್ತಾರೆ ಬಿಡಿ ಸಾ, ನಾವು ಕೊಟ್ಟಿರೋ ರೇಟ್ನೇ ಕೊಳ್ಳಿ, 25 ರೂಪಾಯಿನೇ ಕೊಳ್ಳಿ ಕೊಡ್ತೀನಿ. ಹೌದಾ? ಯಾಕಂದರೆ ನಮ್ಮಂಗೆ ಮುಂದೆ ಬರಬೇಕು ಜನ. ಈಗ ನಾಯಕರೇ, ನೀವು 3 ಜಾತಿಯ ಹಣ್ಣದೆ ಹಣ್ಣದೆ ಅಂತ ಹೇಳಿದ್ರಿ, ಅಂದ್ರೆ ಅದ್ರ ಬಣ್ಣದ ಮೇಲೆ, ಬಣ್ಣದ ಮೇಲೆ ಅಥವಾ ತಿರುಳಿನ ಮೇಲೆ? ತಿರುಳಿನ ಮೇಲೆ. ಒಂದು ಕೆಂಪು ಬಣ್ಣ ಇರ್ತದೆ, ಒಂದು ಪಿಂಕು, ಪಿಂಕು ವೈಟು, ಬಿಳಿದು ಬಿಳಿದು, ಇನ್ನೊಂದು ಅರ್ಶನದ್ದು ಅರ್ಶನ, ಈ ತರ ಇರ್ತದೆ. ಎಲ್ಲವೂ ಒಂದೇ ರುಚಿನ? ರುಚಿ ಒಂದ್ ಸ್ವಲ್ಪ ಇದ್ರೆ ವೈಟ್ಗೆ ಆಸೆ ಮಾಡಲ್ಲ, ಹೆಂಗೆ ಅಂದ್ರೆ ವೈಟ್ ಕಡಿಮೆ, ಒಳಗೆ ಕೆಂಪು ಕಾಣುತ್ತೆ, ಅದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಹೌದಾ? ರುಚಿ ಒಂದೇ, ಅದೇ ಇಷ್ಟಪಡ್ತಾರೆ. ನೀವೇನೋ ತಿಂದ್ರಿ? ತಿಂದೆ, ಚೆನ್ನಾಗಿದೆ ಅನ್ನಿಸ್ತು. ಚೆನ್ನಾಗಿ ಮನೆಯವ್ರಿಗೂ ತಗೋಗಿ ತಿನ್ಸಿದ್ರ? ಮನೆಯವ್ರಿಗೂ ಹೊಸ ಹೊಸ ತಗೊಂಡೋಗಿದೆ, ಕುದು ಪೀಸ್ ಮಾಡಿಕೊಟ್ಟೆ, ಇದು ಒಳ್ಳೇದಂತೆ ಅಂತ. ಮುಳ್ಳು ಮುಳ್ಳು ಮೇಲೆಲ್ಲ ಇರ್ತದೆ, ಪೀಸ್ ಮಾಡಿದಾಗ ಚೆನ್ನಾಗಿರುತ್ತೆ ಹಣ್ಣು ಬೆಣ್ಣೆಗೆ. ಈಗ ಬಟರ್ ಪುಟ್ ನೆಡಿ ಅಂದ್ರು, ಈಗ ಒಂದು 300 ಗಿಡ ತಂದು ಮಡಿಗೀನಿ. ಈಗ ಬೋರ್ ಹಾಕ್ಸಿ ಹಣ್ಣೇನೆ ಬೆಳಿಬೇಕು ಅಂತ ನಾನು. ಬೆಣ್ಣೆ ಹಣ್ಣನ್ನು ಬೆಳೆಯೋ ಯೋಜನೆ ಹಾಕೊಂಡಿದ್ದೀನಿ, ತಂದೆ ಮಡಿಗೀನಿ ಆಲೆ 300 ಗಿಡವಾ. ಅದು ಚಿರಿ, ಇದು ಪ್ರತಿಯೊಂದು ಗಿಡನು ನಾನು ಒಂದು 400 ಗಿಡ ತಂದು. ಈಗ ತುಂಬ ಖರ್ಚು ಮಾಡ್ತಾರೆ ಈ ಡ್ರ್ಯಾಗನ್ ಹಣ್ಣು ಬೆಳೆಯೋದಕ್ಕೆ ಆರಂಭದಲ್ಲಿ? ಒಂದ್ಸರಿ ಖರ್ಚಾಯ್ತ ಸರ್, ಈಗ ನಾವು ನಮ್ದೇನ ಸ್ವಂತ ಇರೋದ್ಕೆ ಸರಿ ಆಯ್ತು. ಒಂದು ಕಲ್ಗೆ 300 ರೂಪಾಯಿ ಅನ್ಕೊಳ್ಳಿ, ಇದು 100 ರೂಪಾಯಿ ಮಾಡ್ತಾರೆ ಬೇರೆ ಹೋದ್ರೆ ಸಸಿಗಳ, ಅಲ್ಲಿಗೆ 400 ಆಯ್ತು. ನೀಡೋರ್ಗೊಂದು 100 ರೂಪಾಯಿ ಬಿಡುವ ಹಿಂಡಿ ಪೌಡ್ರು ಎಲ್ಲ ಬೇಕಲ್ವಾ, ಅದಕ್ಕೆ 1,000 ರೂಪಾಯಿ ಬಿಡ್ತದೆ. ಇದು 500 ರೂಪಾಯಿ ಆಗಿಲ್ಲ ನಂದು, ಒಂದು 200-300 ರೂಪಾಯಿ ತೀರೋಗ್ಬಿಡ್ತು ನಮ್ಮ ಕೆಲಸ. ರಾಸಾಯನಿಕ ಗೊಬ್ಬರ ಏನು ಹಾಕ್ಬೇಕಾಗಿಲ್ಲ, ರಾಸ ಏನು ಹಾಕ್ಬೇಕಾಗಿದೆ, ಕೆಮಿಕಲ್ಲೇ ಹೊಡಿಬೇಕಾದಿಲ್ಲ. ಮಣ್ಣೆಲ್ಲ ವಿಷ ಆಗ್ಬಿಟ್ಟದೆ. ಈಗ ಆಂಧ್ರದವ್ರು ಬಂದು ಒಗಸೊಪ್ಪಾಕಿ ಬೆಂಡ್ ಮಾಡಿದ್ರು, ಗೇಸಿ ಗೇಸಿ ನಮ್ಮ ಕರ್ನಾಟಕ ಸಾಯಿಸ್ರು. ಈಗ ಕೇರಳದವ್ರು ಬಂದ್ಬಿಟ್ಟು ಶುಂಠಿ ಹಾಕಿ ಹಾಕಿ ಸಾಯಿಸ್ತಾರೆ ನಮ್ಮ ಗೇದು ಗೇದು. ಈ ಥರಕ್ಕೋಸ್ಕರ ನಾವು ಸಾವಯವದಲ್ಲೇ ಮಾಡಿ ಹಣ್ಣು ಹಂಪಲ ಬೆಳೆದು ನಾವು ಚೆನ್ನಾಗಿ ತೃಪ್ತಿಯಾಗಿರ್ಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯವೇ ಭಾಗ್ಯ. ಬೇರೆ ತಂಬಾಕು ಶುಂಠಿ ಬೆಳೆದಿಲ್ವಾ? ಮೊದಲೆಲ್ಲ ಬೆಳೀತಿದ್ವ, ಬೆಳೆದೇ ಹಾಳಾಗಿರೋದು, ಈಗ ಬುದ್ಧಿ ಬಂದಿರೋದು ಚೆನ್ನಾಗಿ. ಅದಕ್ಕೋಸ್ಕರ ನಾನು ಈಗ ಮರ ಮಂಡಿಸಿ ವೃಕ್ಷ ನೆಡಬೇಕು, ಲಕ್ಷ ನೋಡ್ಬೇಕು. ವೃಕ್ಷ ಕಡಿಬೇಕು, ಭಿಕ್ಷ ಬಿಡ್ಬೇಕು. ಕಡಿದು 20 ಪೈಸೆಗೆಲ್ಲ ಬಾರಿವೆ ಆವಾಗ ಸ್ವಲ್ಪ ಹಾಳಾಗಿ ಮಣ್ಣೆಲ್ಲ ಧೂಳ್ಪಟ್ಟಾಗಿತ್ತು. ಈಗ ನಂತೂ ಎಲ್ಲ ಸಾವಯವದಲ್ಲಿ ಮಾವಿನ ಗಿಡ, ತೆಂಗು, ಅಡಕೆ ಪ್ರತಿಯೊಂದು ಬೆಳ್ಕೊಂಡು ಈಗ ಚೆನ್ನಾಗಿ ವೃಕ್ಷ ನೆಟ್ಟು ಲಕ್ಷ ನೋಡಿದಿರು? ನೋಡಿವಿನಿ, ನೋಡಿವಿ. ಯಾವ ವೃಕ್ಷ ನೆಟ್ಟು? ಈ ವೃಕ್ಷ ಅಂದ್ರೆ ಇದು ತ್ಯಾಗದ ಗಿಡ ನೆಟ್ಟಿದೆ 500. ಈಗ ಅದು 1 ಕೋಟಿ ಚಿಲ್ಲರೆ ಬಾಳುತ್ತೆ. ಈಗ ಅದನ್ನ ಮಾರಿದ್ರೆ ನಿಮಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಕ್ಕತ್ತೆ ಅಲ್ವೇ? ಹಾಗಾಗಿ ನೀವು ಲಕ್ಷ ಇನ್ನು ನೋಡ್ಬೇಕು. ನೋಡಿದ್ವಿ, ನೋಡಿವಿ. ಜಮೀನಲ್ಲಿ ಮರ ನೋಡ್ತಿದ್ರ? ಮರ ನೋಡ್ತಾನೆ. ಆ ಮಂಟ್ ಕಡೆ ಅವನೇ 2 ಲಕ್ಷ 3 ಲಕ್ಷ ಮಾರಿವ್ನಿ. ಹೌದಾ? ಅದಕ್ಕೋಸ್ಕರ ಅದು ಎಲ್ಪ್ ಆಯ್ತಾ ಇರ್ತದೆ.